ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮ ಶ್ರೀಗಳಿಗೆ ಒಬ್ಬ ತಾಂತ್ರಿಕ ಭಕ್ತ ಬಂದಿದ್ದ, ಅವನೊಂದಿಗೆ ಸಂಭಾಷಣೆ ನಡೆದಿತ್ತು ಅಂತ ವಿಚಾರನ ಕಳೆದ ಶನಿವಾರ ನಡೆದರು. ಆ ತಾಂತ್ರಿಕ ಭಕ್ತ ಹೊರಟಾದ ನಂತರ ಬ್ರಾಹ್ಮ ಸಮಾಜದ ಅನುಯಾಯಿ ಜಯಗೋಪಾಲ ಸೇನ ಕೊಠಡಿಯನ್ನ ಪ್ರವೇಶಿಸಿದ. ಪರಮಹಂಸರು ಆತನೊಂದಿಗೆ ಮಾತುಕತೆ ಆಡಲಿಕ್ಕೆ ಆರಂಭಿಸಿದ್ದಾರೆ. ಶ್ರೀರಾಮಕೃಷ್ಣರು ಆ ಜಯಗೋಪಾಲ ಸೇನೆ ಹೇಳ್ತಾ ಇದ್ದಾರೆ, ಯಾರನ್ನೇ ಆಗಲಿ ಯಾವ ಮತವನ್ನೇ ಆಗಲಿ ದ್ವೇಷಿಸಿಕೊಳ್ಳುವುದು ನಿರಾಕಾರವಾಗಿ ಸಾಕಾರವಾಗಿ ಎಲ್ಲರೂ ಆ ಒಂದೇ ಭಗವಂತನ ಕಡೆಗೆ ಹೋಗುತ್ತಿದ್ದಾರೆ. ಜ್ಞಾನಿ ಯೋಗಿ ಭಕ್ತ ಎಲ್ಲರೂ ಅವನಿಗಾಗಿಯೇ ತೊಡಗುತ್ತಿದ್ದಾರೆ. ಜ್ಞಾನ ಮಾರ್ಗಿಗಳು ಆತನನ್ನ ಬ್ರಹ್ಮ ಅಂತ, ಯೋಗಿಗಳು ಆತ್ಮ ಅಥವಾ ಪರಮಾತ್ಮ ಅಂತ, ಭಕ್ತರು ಭಗವಾನ್ ಅಂತ ಕರೀತಾರೆ. ಮತ್ತೆ ನಿತ್ಯ ಭಗವಂತನಿದ್ದಾನೆ, ನಿತ್ಯ ದಾಸರಿದ್ದಾರೆ ಅಂತ ಕೂಡ ಜನ ಹೇಳ್ತಾರೆ ಅಂತ ಪ್ರಾರಂಭಿಸಿದ್ರು ಜಯ ಗೋಪಾಲ್ ಸಿಂಗ್ನೊಂದಿಗೆ. ಶ್ರೀರಾಮಕೃಷ್ಣ ಈ ಮಾತನ್ನ ಯಾಕೆ ಪ್ರಾರಂಭಿಸಿರ್ಬೋದು ಅಂತ ಅದನ್ನ ಅರ್ಥಕೊಳ್ಬೇಕಾದ್ರೆ ಮೊದಲು ಜಯಗೋಪಾಲ ಸೇನ ಬ್ರಾಹ್ಮ ಸಮಾಜದ ಅನುಯಾಯಿ ಅಂತ ಪ್ರಾರಂಭಿಸಿದ್ದನ್ನ ಗಮನಕ್ಕೆ ತಂದುಕೊಳ್ಬೇಕಾಗುತ್ತೆ. ಆದರೆ ಗಮನ ತಂದುಕೊಳ್ಳೇ ಮತ್ತೆ ಯಾಕೆ ತಪ್ಪ ಅಂತೀರಾಗಲು ತಿಳಿಸುತ್ತಿದ್ದಾಗೆ ಯಾಜ್ಞೆಯಾಗಲಿ ಯಾವ ಮತವನ್ನೇ ಆಗಲಿ ನಿರಾಕಾರವಾಗಿ ಸಾಕಾರವಾಗಿ ಅವರು ಒಂದೇ ಭಗವಂತನ ಕಡೆ ಹೋಗ್ತಾ ಇದ್ದಾರೆ ಅಂತ ಮಾತನೇ ಸಿಗಿದ್ದು ಯಾರು ಪ್ರಾರಂಭಿಸಬೇಕಾಗಿತ್ತು ಅಂತ ನಮ್ಮ ಪ್ರಶ್ನೆಯ ಬರುತ್ತೆ. ಪ್ರಶ್ನೆ ಬಂದ ಉತ್ತರ ಸಿಗುದಿಲ್ಲ. ಆದ್ರೆ ಅವನು ಬ್ರಾಹ್ಮ ಸಮಾಜದ ಅನುಯಾಯಿ ಅಂತ ಹೇಳಿದಾಗ ಉತ್ತರ ಸಿಗುತ್ತೆ. ಬ್ರಾಹ್ಮ ಸಮಾಜದ ಅನುಯಾಯಿಗಳು ನಿರಾಕಾರವಾದಿಗಳು, ಸಗುಣೋಪಾಸಕರು, ಭಗವಂತನಿಗೆ ಆಕಾರ ಇಲ್ಲ ಗುಣ ಇದೆ. ಇನ್ ಕೆಲವು ಮಹಿಳೆಯರಿದ್ದಾರೆ, ಅವರು ಸಾಕಾರವಾದಿಗಳು, ಹನುಮತಿಗೆ ನಿರ್ಗುಣವಾದಿಗಳು. ಈ ಸಾಕಾರವಾದ ಮತ್ತು ನಿರಾಕಾರವಾದ ಅಂದ್ರೆ ಭಗವಂತನಿಗೆ ಆಕಾರ ಕುಂತು ಅಂತಕ್ಕಂಥವರು, ಭಗವಂತನಿಗೆ ಆಕಾರ ಇಲ್ಲ ಅಂತಕ್ಕಂಥವರು ಕೆಲವರು ವಾದಿ ಪ್ರತಿವಾದಿಗಳಾಗಿ ಕೆಲಸ ಮಾಡ್ತಾ ಇಲ್ಲ. ಪ್ರತಿವಾದ ಮಾಡಬೇಕಾಗಿಲ್ಲ. ಅದಕ್ಕೆ ಎಲ್ಲರೂ ಕೂಡ ಆ ಒಬ್ಬ ಪರಮಾತ್ಮನ ಬಳಿಗೆ ಹೋಗ್ತಕ್ಕಂಥವ್ರು. ಇದನ್ನ ಮತ್ತೆ ಮತ್ತೆ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಶ್ರೀರಾಮಕೃಷ್ಣರ ಸಂದೇಶಗಳನ್ನ ಅಧ್ಯಯನ ಮಾಡಿದ್ದೇ ಆದ್ರೆ ನಮ್ಮ ದೇಶದಲ್ಲೇ ಆಗಲಿ ನಮ್ಮ ಲೋಕದಲ್ಲೇ ಆಗಲಿ ಈ ಧರ್ಮಕ್ಕೆ ಸಂಬಂಧಪಟ್ಟಂತ ಯಾವ ಗೊಂದಲಗಳು ಕೂಡ ಹುಟ್ಟಿಕೊಳ್ಳೋದಿಲ್ಲ. ಹುಟ್ಟಿದ್ರೆ ತೆಗೆಯೋದೂ ಇಲ್ಲ. ಅಜ್ಞಾನ ಕುಟ್ಕೊಳ್ಬಹುದು ಗೊಂದಲ, ಆದ್ರೆ ಇದನ್ನ ಓದಿದ ತಕ್ಷಣ ಆ ಗೊಂದಲ ಎಲ್ಲ ನಿಂತು ಹೋಗುತ್ತೆ. ನಿರಾಕಾರವಾಗಿ ಸಾಕಾರವಾಗಿಗಳು ಎಲ್ಲರೂ ಕೂಡ ಆ ಒಬ್ಬ ಪರಮಾತ್ಮ ಬಳಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಜ್ಞಾನಿ ಯೋಗಿ ಭಕ್ತ ಕೇವಲ ಇಷ್ಟೇ ಅಲ್ಲ, ಸಾಕ್ತಾ ಇದ್ದಾನೆ. ಕೇವಲ ಇಷ್ಟೇ ಅಲ್ಲ, ಅತಿಯುಗಿರ್ತಾರೆ. ಎಷ್ಟೇ ಜನರಲ್ಲಿ ಎಲ್ಲರೂ ಕೂಡ ಆ ಒಬ್ಬ ಪರಮಾತ್ಮನ್ನೇ ಹೊರತು ಏಕಮೇಕ ದ್ವಿಪ್ರ ಬಹುದಾ ವದಂತಿ ಅಂತ ಮಾತನ್ನು ನಾವು ಮತ್ತೆ ಮತ್ತೆ ಕೇಳಿದ್ದೇವೆ. ಬೇಡಿಕೆ ಮೇಲೆ ಅದನ್ನ ಉಪನ್ಯಾಸಕ್ಕೆ ಬಳಸ್ಕೊಳ್ತಾ ಇರ್ತೇವೆ. ಆದರೂ ಆಸರೆ ಬಂದ ಮೇಲೆ ನಮ್ಮ ದೇವರೇ ಶ್ರೇಷ್ಠ. ನಿಮ್ ದೇವರು ನಿಕೃಷ್ಟ, ನಮ್ಮ ದೇವರು ಶ್ರೇಷ್ಠ ಅಂತ ತುಂಬಿ ಕೊಟ್ಟರೆ ಅದೆಷ್ಟವಾಗಿ ನಿಮ್ಮ ದೇವರು ನಿಕೃಷ್ಟ ಅಂತಂದ್ಬಿಟ್ಟು ಹೇಳ್ಕೊಂಡ್ರೆ ಹೇಗಿರುತ್ತೆ? ಅದನ್ನು ಶ್ರೀರಾಮನ ಸಿದ್ಧಿ ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಜ್ಞಾನಾದಿಗಳು ಅದನ್ನು ಬ್ರಹ್ಮ ಅಂತ ಹೇಳ್ತಾರೆ, ಯೋಗಿಗಳು ಅದನ್ನು ಆತ್ಮ ಅಂತ ಹೇಳ್ತಾರೆ, ಪರಂತು ಭಗವಾನ್ ಅಂತ ಹೇಳ್ತಾರೆ ಅಂತ ಭೇದ ಅಚ್ಚರಿ ಅಲ್ಲಿ ತತ್ವ ಒಂದೇ. ಮತ್ತೆ ಇನ್ನೂ ಕೆಲವು ಜನ ಹೀಗೆ ಹೇಳುವವರು ಇದ್ದಾರೆ ಅಂತ ಅನ್ನೋದನ್ನ ಒಪ್ಕೊಳ್ತಾರೆ. ಶ್ರೀರಾಮನಿಗೆ ನಿತ್ಯ ಭಗವಂತರಿದ್ದಾರೆ, ನಿತ್ಯ ದಾಸರಿದ್ದಾರೆ. ಭಗವಂತ ಯಾವಾಗಲೂ ನಿತ್ಯ, ನಿತ್ಯ ಭಗವಂತ ಇದ್ದಾನೆ ಅಂತ ಯಾರಾದರೂ ಮಾತಾಡೋದು ಸರಿಯಾದಕ್ಕೆ ಮಾತಾಡಬೇಕು ಅಂತ ನಾನು ಹೇಳಿದ್ದಾರ ಅವಶ್ಯತೆಯಲ್ಲಿದೆ ಅಂತಂದ್ರೆ, ಭಗವಂತ ಆ ಲೋಕದಲ್ಲೂ ಕೂಡ ರಾಮಲೋಕ, ಗೋಲೋಕ, ಗೋಲೋಕದಲ್ಲಿ ಕೃಷ್ಣ, ಆಮೇಲೆ ಇಲ್ಲಿ ರಾಮಕೃಷ್ಣ ಲೋಕ ಅಲ್ಲಿ ರಾಮಕೃಷ್ಣ ಬಂದಿದ್ದಾರೆ, ಅದರಲ್ಲಿ ಒಂದು ಲೋಕ ಪ್ರಾರಂಭ ರಾಮಕೃಷ್ಣ ಲೋಕ, ರಾಮಕೃಷ್ಣ ಲೋಕ ಅಂತ ಕರೀತಾ ಇದ್ದಾರೆ. ಹಾಗೆ ಸೂಕ್ಷ್ಮ ಸೂಕ್ಷ್ಮ ಲೋಕಗಳಲ್ಲೇ ಇವೆ, ಆಯಾಯ ಲೋಕಗಳಲ್ಲಿ ಆಯಾಯ ದೇವತೆಗಳು ಇದ್ದಾರೆ, ಅವರು ಆ ರೂಪದಿಂದ ಸೂಕ್ಷ್ಮ ರೂಪದಿಂದ ಇರ್ತಾರೆ. ಆಯಾಯ ದೇವರನ್ನ ಈ ಭೂಲೋಕದಲ್ಲಿ ಸಾಧನೆ ಮಾಡಿ ಆ ಭಾವವನ್ನೇ ಮೈಗೂಡಿಸಿಕೊಂಡು ಮರಣ ಅನಂತರ ಅದೇ ಲೋಕಕ್ಕೆ ಹೋಗಿ ಆ ದೇವರುಗಳ ಬಳಿಯಲ್ಲಿ ಸದಾ ಇರುವಂತಹದ್ದು ಇದೆ ಅಂತನೂ ವಾದ. ನಿತ್ಯ ಕಿಂಕರರು ಅಂತ ನಿತ್ಯ ದಾಸರು ಅಂತಂದ್ರೆ ನಿತ್ಯ ಕಿಂಕರರು. ಅವರು ಹೀಗೆ ಸಾಧನೆ ಮಾಡುವಾಗ ನಿರಂತರರು ಎಂದೆಂದಿಗೂ ಆ ಪರಮಾತ್ಮನ ಕಿಂಕರರಾಗಿಯೇ ಉಳಿದಿರಬೇಕು ಅಂತ ಅಪೇಕ್ಷೆ ಪಟ್ಟಿರುತ್ತಾರೆ. ಭಕ್ತರ ಅಪೇಕ್ಷೆ ಯಾವುದೇ ಬಗೆಯಲ್ಲಿ ಆಗಲಿ ಅವರಿಗೆ ನಿರ್ಧರಿಸಿಕೊಡ್ತಕ್ಕಂಥದ್ದು ಭಗವಂತನ ಒಂದು ವ್ರತ. ಅದಕ್ಕೋಸ್ಕರ ಆ ಸೂಕ್ಷ್ಮ ಲೋಕದಲ್ಲಿ ಭಗವಂತನು ಕೂಡ ಶಾಶ್ವತವಾಗಿ ಅದೇ ರೂಪದಲ್ಲಿ ಇರ್ತಾನೆ. ಮತ್ತು ಈ ತರಹದ ಸಾಧಕರು ಅವನ ಭಾವ ಮದ್ಭಾವ ಮಾದಕ ತಪದ ಪೂತ ಮದ್ಭಾವ ಮಾದಕ ತಪಸ್ಸನ್ನ ಮಾಡಿ ಕೊನೆಯಿಂದಾಗಿ ಭಗವಂತನ ಜ್ಞಾನ ಭಜನೆ ಸೇವೆ ಮಾಡಿ ಅವನ ಭಾವವನ್ನ ಹೋಗುತ್ತಾರೆ ನಡೆದ್ರೆ ಅವನೇ ಆಗಿಬಿಡ್ತಾರೆ, ಅವನೇ ಆಗಿಬಿಡ್ತಾರೆ, ಅವನಂತೆಯೇ ಆಗಿಬಿಡುತ್ತಾರೆ, ಮಧ್ಯದಲ್ಲಿ ಹೋಗ್ತಾರೆ. ಇವರು ಅಪೇಕ್ಷೆ ಪಟ್ಟಂತೆ ಅವನ ಕಿಂಕರನಾಗಿ ಅಲ್ಲೂರಿದ್ದಾರೆ. ಈ ಒಂದು ವಾದ ಇದೆ. ಇದನ್ನ ಕೂಡ ಶ್ರೀರಾಮಕೃಷ್ಣರು ಇಲ್ಲಿ ಒಪ್ಪಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ನಿಜಕ್ಕೂ ಇದೆಯಾ ಸ್ವಾಮೀಜಿ ಅದು ಮತ್ತೊಮ್ಮೆ ಕೇಳಬಾರ್ದಾಗಿಲ್ಲ, ಯಾಕೆ ಶ್ರೀರಾಮಕೃಷ್ಣ ಅದನ್ನು ಒಪ್ಕೊಂಡಿದ್ದಾರೆ. ಆಗ ದೈವೋಪಾಲ ಸೇನ ಹೇಳ್ತಾನೆ, ಎಲ್ಲಾ ಮಾರ್ಗಗಳು ಸತ್ಯ ಅಂತ ಅರಿವ ಬಗೆ ಹೇಗೆ ಓಡಾಟ ಮನುಷ್ಯರಾಗಿದ್ದು ಹೇಳಬಹುದಾಗಿತ್ತು ಅಲ್ಲಯ್ಯ. ನಾನು ಹೇಳ್ತಾ ಇದ್ದೀನಿ ಇನ್ನಿಂಗ ಅರಿಯೋದಕ್ಕೆ ಕಷ್ಟ ಒಪ್ಕೊಳ್ಳೋದಕ್ಕೆ ಕಷ್ಟ ಸುಮ್ಮನೆ ನಾನೇ ಒಂದೊಮ್ಮೆ ಹೇಳ್ತಿದ್ದುಕೊಂಡ್ಯಾ ಅನುಭವದಿಂದ ಹೇಳ್ತಾ ಇದ್ದೇನೆ ಅಂತ ಹೇಳ್ಬೋದಾಗಿತ್ತು. ಶ್ರೀರಾಮನಿಗೆ ಉತ್ತರ ಕೊಡ್ತಾ ಇದ್ದೇನೆ, ಯಾವುದಾದ್ರೂ ಒಂದು ಮಾರ್ಗವನ್ನು ಸರಿಯಾಗಿ ಅನುಸರಿಸಿ ಮುಂದುವರಿಸಿದ್ದೇ ಆದ್ರೆ ಭಗವಂತನನ್ನ ಮುಟ್ಟಬಹುದು, ಬಳಿಕ ಎಲ್ಲಾ ಮಾರ್ಗಗಳ ಸುದ್ದಿ ಸಮಾಚಾರಗಳನ್ನು ಕೂಡ ತಿಳಿದುಕೊಳ್ಬಹುದು. ಒಮ್ಮೆ ಹೆಗೋ ಮಾಡಿ ಛಾವಣಿ ಮೇಲೆ ಹತ್ತಿಬಿಟ್ಟಿದ್ದೆ ಆದ್ರೆ ಬಳಿಕ ಬೇಕಾದ್ರೆ ಆ ಮರದ ಹಸರಣ ಮೂಲಕ ಅಥವಾ ಬೊಂಬಿನ ಮೂಲಕ ಅಥವಾ ಹಗ್ಗದ ಮೂಲಕ ಕೆಳಕ್ಕೆ ಏರಿದು ಬಂದ್ಬಿಡ್ಬಹುದು. ಜೈವೋಪಾಸ್ಯನ ಹೇಳ್ತಾನಲ್ಲ, ಎಲ್ಲ ಮಾರ್ಗಗಳು ಸತ್ಯ ಅಂತ ಅರಿಯುವ ಬಗ್ಗೆ ಹೇಗೆ ಎಲ್ಲರೂ ಪ್ರಶ್ನೆ, ಅದು ಹೇಗೆ ಎಲ್ಲ ಮತಗಳು ಕೂಡ ಸತ್ಯ ಅಂತ ಹೇಳಿದ್ರೆ ಅದನ್ನು ಹೇಗೆ ಹೇಳೋಕ್ಕಾಗುತ್ತೆ ಅಂತ ಒಂದು ಪ್ರಶ್ನೆ ಬಂದ್ರೆ ಅದನ್ನು ಆಶ್ಚರ್ಯವಿಲ್ಲ. ಯಾಕೆ ಅಂತಂದ್ರೆ ಹೇಗಾದ್ರೂ ಮನುಷ್ಯ ಅರ್ಥ ಮಾಡಲು ಸಾಧ್ಯ. ಅವರವರ ಗುರುಗಳು ಹೇಳಿಕೊಡ್ತಾರೆ, ನೋಡು ಈ ಮತವೇ ಸತ್ಯ, ಈ ಮತದಿಂದ ಮುಂದುವರೆದ್ರೆ ಮಾತ್ರವೇ ನಿನಗೆ ಸಾಕ್ಷಾತ್ಕಾರ, ನಿನಗೆ ಮೋಕ್ಷ ಅಂತ ಹೇಳ್ಕೊಟ್ಟಿರ್ತಾರೆ. ಯಾಕೆಂದ್ರೆ ಆ ಇಷ್ಟನಿಷ್ಠೆ, ಏಕನಿಷ್ಠೆ, ಏಕತತ್ವಾಭ್ಯಾಸ ಇವರನ್ನೆಲ್ಲ ರೂಢಿಸುವ ದೃಷ್ಟಿಯಿಂದ ಆಯಾ ಗುರುಗಳು ಆಧಾರಿಸಿ ಹೇಳ್ಕೊಡ್ತಾರೆ. ಇವರಿಗೆ ಈ ಶಿಶುರು ಕಲಿತಕ್ಕಂಥವರು ಸಾಮಾನ್ಯವಾಗಿ ಮಕ್ಕಳು ಉಪಾಧ್ಯ ಇರ್ತಾರೆ. ಮಕ್ಕಳಿಗೆ ಹೇಗೆ ತಾಯಿ ಒಂದು ವಿಚಾರವನ್ನ ಮನಸ್ಸು ಮಾಡಿದ್ರೆ ಬೇರೆ ಯಾರೂ ಕೂಡ ಆ ವಿಚಾರದ ವಿರುದ್ಧವಾಗಿ ಹೇಳುವುದು ಸಾಧ್ಯವೇ ಹೇಳಿದ್ರೆ ಆ ಮಗು ಒಪ್ಪಿಕೊಳ್ಳೋದಿಲ್ಲ ಹೇಗೋ ಹಾಗೆ ಆ ಒಬ್ಬ ಗುರು ಯಾವ ಒಂದು ಭಾವನೆಯನ್ನು ಈ ಶಿಷ್ಯರಲ್ಲಿ ಮೂಡಿಸಿದಾನೋ ಅದು ಅಲ್ಲಿ ಅಷ್ಟು ಅಚ್ಚೊತ್ತು ಬಿಟ್ಟಿರುತ್ತದೆ. ಇನ್ನೊಂದು ಇನ್ನೊಬ್ಬ ದೇವರು ಇನ್ನೊಂದು ಮಾತ್ರ ಇವರೆಲ್ಲ ಒಬ್ಬರೋದಕ್ಕೆ ಆ ಮನುಷ್ಯ ಸಿದ್ಧಿರುವುದಿಲ್ಲ. ಹಾಗಾದ್ರೆ ಎಲ್ಲ ಮತಗಳು ಸತ್ಯ ಇವನು ಹೇಗೆ ಒಬ್ಬರು ಸತ್ಯ? ನಾವು ಆ ಜೈಗೋಪಾಲ ಸೇನನ್ನು ಸಾಧನೆ ಯೋಜನೆ ಮಾಡಬೇಕಾಗುತ್ತೆ. ಶ್ರೀರಾಮದಾಸರು ಕೂಡ ಅಷ್ಟೇ ಸ್ಪಷ್ಟವಾಗಿ ಅಸ್ಥಾನದಿಂದ ಉತ್ತರ ಕೊಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಮಾರ್ಗವನ್ನು ಸತ್ಯಾಗಿ ಅನುಸರಿಸಿ ಮುಂದುವರಿಸುವುದೇ ಆದರೆ ಭಗವಂತನನ್ನ ಮುಟ್ಟಬಹುದು, ಬಳಿಕ ಎಲ್ಲ ಮಾರ್ಗಗಳ ಸೂಕ್ತ ಮಾರ್ಗವನ್ನು ತಿಳಿದುಕೊಳ್ಳಬಹುದು. ಎಂತ ಅದ್ಭುತವಾದವರಿಗೂ ಸಮಾಧಾನ ಅಂತಂದ್ರೆ ನಾವು ಇದರ ಮೇಲೆ ಧ್ಯಾನ ಮಾಡಬೇಕಾಗುತ್ತೆ. ಯಾವ ಮಾರ್ಗವನ್ನು ಮನುಷ್ಯ ಹಿಡಿಸ್ತಾನೋ ಆಗಾದಾಗ ಅವನು ಮುಂಬರಿಗಿಲ್ಲ, ಎರಡು ಹೆಜ್ಜೆ ಹಾಕ್ತಾನೆ. ಅವರಿಗೆ ಎಲ್ಲೋಗುತ್ತೋ ಹೋಗುತ್ತೋ ಇದೆಯೋ ಅಂತ ಸಂಶಯ ತಾಳಿ ಹಿಂದಕ್ಕೆ ಬಂದ್ಬಿಡ್ತಾನೆ, ಸೊ ಅಲ್ಲಿಗೆ ನಿಂತ್ಬಿಡ್ತಾನೆ. ಎಷ್ಟು ಜನ ಮಂತ್ರದೀಕ್ಷೆಯನ್ನು ತೆಗೆದುಕೊಂಡವರು ಅಯ್ಯೋ ಈ ಮಂತ್ರವನ್ನು ಜಗದೀಶಕ್ತಿ ಹಾಳಾದ್ರು ನಿಜೇ ಶಿಕ್ಷೆ ಆಗುತ್ತೆ ಹೊರತು ಸಮಾಧಿ ಸ್ಥಿತಿಯಷ್ಟು ಖಂಡಿತ ಬರ್ತಾ ಇಲ್ಲ ನಮಗೆ ಅಂತ ಬಿಟ್ಬಿಡ್ತಕ್ಕ ತೋರಿಸ. ನೂರಕ್ಕೆ ತೊಂಬತ್ತೈದು ಜನ ಖಂಡಿತ, ತೊಂಬತ್ತೊಂಬತ್ತು ಅಂತ ಹೇಳಿದ್ರೆ ಸತ್ಯಕ್ಕೆ ದೂರವಾದ ಮಾತೇನಲ್ಲ, ಆದ್ರೆ ನೂರಕ್ಕೆ ತೊಂಬತ್ತೈದು ಜನ ಗಾಯತ್ರಿ ಮಂತ್ರದ ಹಣೆ ಬರುವಲ್ಲೇ ನಾವು ನೋಡ್ತಾ ಇದ್ದೇವೆ. ಇವತ್ತು ಯಾರು ಅದನ್ನು ನಿಶ್ಚಯನ ಮಾಡುವವರು ಬಂದ್ಮೇಲೆ ಈ ಆಶ್ರಮದವರು ಗುರುಗಳು ಗಾಳಿ ಬಚ್ಚ ಹಾಕೊಂಡವರು ಅದೇನೋ ಮಂತ್ರದೀಕ್ಷೆಗಳು ಶುರುವೇ ಒಂದು ವಿಶೇಷವಾದಂತಹ ಪೂಜೆಯನ್ನು ಮಾಡಿ ಅಲ್ಲಿ ಅವರನ್ನು ಕರೆತಂದು ಒಳ್ಳೆ ಅವರಿಗೆ ಕಿವಿ ಮಾತಿನ ಮೂಲಕ ಮಂತ್ರದೀಕ್ಷೆಯನ್ನು ಕೊಟ್ಟು ಭಕ್ತರೆಲ್ಲ ಕಷ್ಟಪಟ್ಟು ಮಾಡಿಯೂ ಕೂಡ ಎಷ್ಟು ಜನ ಸಾಧನೆ ಮಾಡ್ತಾರೆ, ಎಷ್ಟು ಜನ ಇಟ್ಕೊಂಡಿರ್ತಾರೆ, ಎಷ್ಟು ಜನ ಮುಂದುವರಿತಾರೆ. ಯಾವುದಾದ್ರೂ ಒಂದು ಮಾರ್ಗವನ್ನು ಹೇಳ್ಕೋ ಅದನ್ನ ಬಿಡದೆ ಅನುಸರಿಸು, ಅನುಸರಿಸಿ ಗುರಿ ಮುಟ್ಟು ಅಂತ ಬರೀ ಅನುಸರಿಸಲು ಮಾತ್ರ ಅಲ್ಲ, ಎಷ್ಟೋ ವರ್ಷದ ಹಣೆ ಬರ ಏನಂತ ಹೇಳಿ ಜೀವನದ ಪರಿಸ್ಥಿತಿವರೆಗೂ ಅನುಸರಿಸ್ತಾ ಇರೋದೇ. ಒಂದ್ ಎಂಟತ್ತು ವರ್ಷ ಶ್ರೀರಾಮಕೃಷ್ಣ ಹೇಳಿದಂತೆ ಶ್ರೀರಾಮಕೃಷ್ಣ ಉದಾಹರಣೆ ಕೊಡ್ತಾ ಇದ್ದಾರೆ. ಚಿನ್ನ ಕರಗಿಸುವವನು ಏನ್ ಮಾಡ್ತಾರಂತೆ, ಒಂದ್ ಕಡೆಯಿಂದ ಓದ್ಕೊಳ್ಬೇಕು, ಇನ್ನೊಂದ್ ಕಡೆಯಿಂದ ಬೀಸಲಿಕ್ಕೆ, ಮತ್ತೊಂದು ಕಡೆಯಿಂದ ಸಿಹಿ. ಈ ರೀತಿಯಲ್ಲಿ ಆ ಕೂರ್ಣೆಯಲ್ಲಿ ಬೆಂಕಿ ನಗದಲ್ಲಿ ಒಲಿಯುವಂತೆ ಮಾಡಿ ಆ ಚಿನ್ನ ಕರಗುವಂತೆ ಮಾಡಿ ಅದರ ಕಾಲಿಕೆಯೆಲ್ಲ ಓದಿ ಶುದ್ಧ ಅಪ್ಪಳ ಚಿನ್ನ ಆದಮೇಲೆ ಅದನ್ನ ನೀರಿಸ್ತಾನೆ ತಿಳಿದು ಆಮೇಲೆ ಉಕ್ಕ ಸೇರ್ತಾ ಇರ್ತಾನಂತ ಆರಾಮ. ಆ ಚಿನ್ನದ ಯಾವ ಚಿನ್ನವನ್ನು ಧರಿಸಬೇಕಾಗಿತ್ತು ಅದನ್ನ ಕುರಿಮೇಲೆ ಹಾಕಿ ಏನು ಊದ್ಕೊಳ್ಳಿ ಮಾತ್ರ ಊದ್ತಾ ಊದ್ತಾ ಮತ್ತೆ ಮತ್ತೆ ಇನ್ನೊಂದು ಕೊಡವೆ ಯಾವ್ದು ಉತ್ತರ ಕೊಡವೆ ಅದನ್ನು ತಗೊಂಡು ಸೇರ್ತಾ ಸೇರ್ತಾ ಆರಾಮಾಗಿ ನಿಲ್ಲಿಸೋದಲ್ಲ ಅವನು ಆ ಕೊಡಲಿ ಕರೆದು ಹೊರಟು ಚಿನ್ನ ಕರಗೋದು ಅಲ್ಲ, ಅವನ ಆ ಚಿನ್ನ ಆಭರಣ ಆರೋಣ ಮಾಡೋದು ಅಲ್ಲ, ಅದೆಲ್ಲ ಆಗದ ಮುಂದೆ ಮಾಡ್ತು ಅಂತ ಅಂದ್ರೆ ಪಟ್ಟಾಗಿ ಹೇಳಿದ್ರು ಒಂದು ಮಾರ್ಗವನ್ನು ಅನುಸರಿಸಿ ಮುಂದುವರಿಸಿದ್ರು. ಎಲ್ಲರಿಗೆ ಅಂದ್ರೆ ಗುರಿ ಮುಟ್ಟುವ ತನಕ ನಿಲ್ಲದಿರು, ಉತ್ತಿಷ್ಠದ ಜಾಗೃತ ತಾತ್ವಗಳ ನಿಬೋಧದ ಯಾವುದಾದ್ರೂ ಒಂದು ಮಾರ್ಗವನ್ನು ಅನುಸರಿಸಿ ಪ್ರತಿದಿನ ತತ್ಪರ ನಿಷ್ಠೆಯಿಂದ ಮುಂದಕ್ಕೂ ಹೋಗ್ಬೇಕು. ಆ ನಿಷ್ಠೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಇನ್ನೊಬ್ಬರ ಮತವನ್ನ ಇನ್ನೊಬ್ಬರ ರೀತಿ ಸಾಧನಾ ವಿಧಾನಗಳನ್ನ ದೂಷಿಸಿಕೊಂಡು ಹೋಗ್ಬಾರ್ದು. ಹೋದ ಅಂತಂದ್ರೆ ಇವನು ನಿಷ್ಠೆಯಲ್ಲಿ ಕಡಿಮೆ ಆಗಿರೋದು ಅಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ವೈದ್ಯ ಬಿಸಿನೆಸ್ ಅಂತ ಹೇಳ್ಬೇಕು ಮಾಡಿದ್ವಿ, ಹೆಂಗ್ ನೋಡ್ಕೊಳ್ಳೇನು ಇನ್ನೊಬ್ಬರನ್ನ ಕುರಿತಾಗಿ ಹೇಳುತ್ತಾರೆ. ನಿಜವಾದ ಸಾಧಕರಿಗೆ ಅದಕ್ಕೆಲ್ಲ ಸಮಯ ಇರುವುದಿಲ್ಲ, ಇದು ಸರಿ ಇಲ್ಲ, ನೀನು ಹಾಗೆ ಮಾಡ್ತಾ ಇತ್ತು, ಹೀಗೆ ಮಾಡ್ತಾ ಇತ್ತು, ನಾನು ಹಿಂಗೆ ಮಾಡ್ತಾ ಇದ್ದೆ, ಈ ತರ ಮಾಡ್ತಾ ಇದ್ದೆ, ಯಾವುದೇ ಮಾತನ್ನು ಹೇಳಿದ್ರು ಕೂಡ ಅವನಿಗೆ ವ್ಯವಧಾನ ಇಲ್ಲ. ಯಾಕೆ ಹೇಳಿದ್ರೆ ಅವನೇ ಸ್ವತಃ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾಗಿದೆ ನೋಡಿ. ಹೀಗೆ ಒಂದು ಮಾರ್ಗವನ್ನ ಯಾವುದಾದ್ರೂ ಒಂದು ಮಾರ್ಗವನ್ನ ಅಂತ ಶ್ರೀರಾಮಿತ್ತು, ಅದು ಇನ್ನೊಂದು ಅದ್ಭುತವಾದ ಶ್ರೀರಾಮದ ಔದಾರ್ಯವನ್ನು ನಾವೇ ಗಮನಿಸಬೇಕಾಗ್ತದೆ. ಔದಾರ್ಯ ನಾನು ಸಂತಾನಭಾವವನ್ನ ಆಶ್ರಯಿಸಿ ಕಾಯಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿರೋನು ಇನ್ನೊಂದು ದಕ್ಷಿಣೇಶ್ವರಪ್ಪ ಎಲ್ಲರೂ ದಕ್ಷಿಣೇಶ್ವರದಲ್ಲಿ ವಿಡಾರ ಹುಡುಗಿ ಆ ಕಾಯಿಗೆ ತಲೆಬಾಗಿ ನಾನು ಹೇಗೆ ಅದನ್ನು ಆ ಗಂಗಾವರಿ ಮಠದಲ್ಲಿ ಅದೇ ರೀತಿ ಕಳೆದಿದ್ದೇನೆ ಅಂತ ಈ ರೀತಿಯಿಂದ ಹೇಳಬಹುದೇನು? ನನಗೆ ಈ ರೀತಿಯಲ್ಲೇ ಸಾಕ್ಷಾತ್ಕಾರ ಆಗಿಲ್ಲ, ಅಭಿವ್ಯಕ್ತಿ ಇದೇ ಸರಿ ಅಂತ ಒಂದು ವೇಳೆ ಹೇಳಿದ್ರೆ ಸಂಸ್ಥೆ ಆಗ್ತಿರಲಿಲ್ಲ. ಯಾಕಂತೇಳಿದ್ರೆ ಅವರು ಆ ಮಾರ್ಗವಾಗಿ ಮುಗಿಯುವಂತೇಳಿದ್ರೆ ನಾವು ಪ್ರಶ್ನೆ ಕಾಣ್ತ ಇದ್ದೇವೆ. ಅದೆಂತ ಅವುಗಾಗಿಕೊಳ್ಳುವ ಯಾವ ಮಾರ್ಗವನ್ನು ಹಿಡ್ಕೊಂಡಿದೆಯೋ ಅದೇ ಮಾರ್ಗದಲ್ಲೇ ಮುಂದುವರಿ. ಆದರೆ ಮುಂದುವರಿದು ಗುರಿ ಸೇರಲು ಮುಖ್ಯ. ಭಗವಂತನನ್ನ ಮುಟ್ಟಬಹುದು, ಬಳಿಕ ಎಲ್ಲ ಮಾರ್ಗಗಳ ಸುಖಿ ಸಮಾಚಾರದಿಂದ ತಿಳಿದುಕೊಳ್ಳಬಹುದು. ಆ ಭಗವಂತನೇ ಹೇಳಿಕೊಟ್ಟ. ಯಾವ ಭಗವಂತನನ್ನು ನಾವು ಸಂಸ್ಕೃತಿಗೆ ಎಡೆ ಇಲ್ಲದಂತೆ ಸಾಕ್ಷಾತ್ಕಾರ ಮಾಡಿಕೊಳ್ತೇವೋ. ನಾವೇನೆಲ್ಲ ಮಧ್ಯ ಮಧ್ಯ ಹೇಳ್ತಾ ಇರ್ತೀವಿ, ನಮ್ಮ ನಮ್ಮ ಅನುಭವವನ್ನು ನಾವು ಪರೀಕ್ಷೆ ಮಾಡಿ ನೋಡ್ಕೊಳ್ಬೇಕು. ಅದು ಕೇವಲ ನಮ್ಮ ಅನಿಸಿಕೆಗಳು ಅಥವಾ ಕೇವಲ ನಮ್ಮ ಭಾವನೆಗಳು ಅಥವಾ ನಮ್ಮ ಮನಸ್ಸು ನಮ್ಗೇನಾದ್ರೂ ಮಂಕ್ಬೋದಿ ಹೆಸರಾ ಇದೆಯೋ ಅಂತ ಪರೀಕ್ಷೆ ಮಾಡಿಕೊಳ್ಬೇಕು. ಶ್ರೀರಾಮಕೃಷ್ಣರು ಕೂಡ ತಮ್ಮ ಅನುಭವಗಳನ್ನು ಪರೀಕ್ಷೆ ಮಾಡಿಕೊಂಡಿದ್ದಾರೆ. ಆ ತಾಯಿ ಮಾದರಿಯ ಮೂಗಿನ ಹೊಳೆಯ ಮುಂದೆ ತಮ್ಮ ಬೆರಳಲ್ಲಿ ಇಟ್ಟು ನಿಜವಾಗಿ ಉಸಿರಾಗ್ತಾ ಇದೆಯೋ ಇದಾಗೋ ಇಲ್ವೋ ಅಂತ ಕೂಡ ಅವರು ಪರೀಕ್ಷೆ ಮಾಡಿಬಿಟ್ಟಿದ್ದಾರೆ. ನರೇಂದ್ರವನ್ನು ನಿಮ್ಮ ಅನುಭವಗಳೆಲ್ಲ ಕೇವಲ ನಿಮ್ಮ ಮೆದುಳು ಬಿಸಿಯಾದದ್ರ ಪರಿಣಾಮ, ನಿಮ್ಮ ತಲೆ ಬಿಸಿಯಾಗಿದೆ ಅದರಿಂದ ನಿಮ್ಗೆ ಏನೇನೋ ಕಾಣಿಸ್ತಾ ಇದೆ. ಪ್ರಸಿದ್ಧ ಪಂಚದಾಗ ಕೂಡ ಜಗನ್ಮಾತೆಯ ಬಳಿಗೆ ಹೋಗಿ ಸ್ವಲ್ಪ ಸ್ವತಂತ್ರ ಶಾಸ್ತ್ರ ಮಾಡಿಕೊಂಡು ನರೇಂದ್ರ ಅಭಿಪ್ರಾಯ ಹೇಳ್ತಾ ಇದ್ದಾನೆ, ಏನು ಸಚಿವರೇನು ಏನು ಮಾಡಿ ಏನಾಗ್ತದೆ ಅಂತ ಕೇಳಿಕೊಂಡು ಅವರಿಂದ ಸಮಾಧಾನಕರವಾದ ಉತ್ತರವನ್ನು ಪಡೆದು ಬಂದು ಇಲ್ಲಿ ಏಕ ಏನೇನೋ ಅಂತ ಇದ್ದೀನಿ ನನ್ನ ಅಮ್ಮ ಹೇಳಿದ್ದಾರೆ ನನ್ನ ಅನುಭವಗಳೆಲ್ಲ ಸರಿ ಅಂತ ಅಂತ ಅವರು ಕೂಡ ಹೇಳಿ ಈ ರೀತಿಯಲ್ಲಿ ತಮ್ಮ ಪ್ರತಿಯೊಂದು ಅನುಭವವನ್ನು ಕೂಡ ತಾವೇ ಸ್ಪಷ್ಟಪಡಿಸಿಕೊಂಡಿದ್ದಾರೆ. ಈ ಅದ್ಭುತದಿಂದ ಸಂಶಯಕ್ಕೆ ಎಡೆ ಇಲ್ಲದಂತೆ ಭಗವಂತರ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಆ ಭಗವಂತ ಕೈಬಿಡೋದಿಲ್ಲ, ಅವನಿಗೆ ಅವನು ನಮಗೆಲ್ಲ ವಿಚಾರಗಳನ್ನು ಹೇಳಿಕೊಡ್ತಾನೆ. ಅವನ ಮೂಲಕ ಇತರ ಎಲ್ಲ ಮಾರ್ಗಗಳ ಸುದ್ದಿ ಸಮಾಚಾರವನ್ನು ತಿಳಿದುಕೊಳ್ಳಬಹುದು. ಒಮ್ಮೆ ಹೇಗೋ ಮಾಡಿ ಚಾವಣಿಯ ಮೇಲೆ ಕೆಲಸ ಬಿಟ್ಟಿದೆ ಆದರೆ ಬಡಿಸಬೇಕಾದ್ರೆ ಮರದ ಹಂತಗಳ ಮೂಲಕ ಏರಿಗಳ ಮೂಲಕ ಅಥವಾ ಬೊಂಬಿನ ಮೂಲಕ ಅಥವಾ ಹಗ್ಗದ ಮೂಲಕ ಕೆಳಗೆ ಎಲ್ಲ ಬಂದ್ಬಿಡಬಹುದು ಅಂತ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಬಳಿಕ ಮುಂದುವರಿಸ್ತಾರೆ, ಭಗವಂತನ ಕೃಪೆ ಒದಗಿತು ಅಂದ್ರೆ ಭಕ್ತ ಎಲ್ಲವನ್ನೂ ಭರಿಸಿಕೊಳ್ಳಬಲ್ಲ. ಅದರ ಸಾಕ್ಷಾತ್ಕಾರ ಒಮ್ಮೆ ಬರೀತು ಅಂದ್ರೆ ಎಲ್ಲವನ್ನೂ ಅರಿತುಕೊಳ್ಳಲು ಸಾಧ್ಯ. ಒಮ್ಮೆ ಹೇಗಾದರೂ ಮಾಡಿ ಮನೆಯ ಯಜಮಾನನನ್ನು ಸಂಧಿಸಿ ಆತನ ಸ್ನೇಹ ಬಳಸಿಬಿಟ್ಟಿದೆ ಆದರೆ ಆತನ ಎಲ್ಲ ಹಿಡಿಬಿಡ್ತಾನೆ. ತನಗೆಷ್ಟು ತೋಟ ತುಣುಕುಗಳಿವೆ, ಕೆರೆ ಕಟ್ಟೆಗಳಿವೆ, ದೇವಾಲಯದಲ್ಲಿ ಕೊತ್ತುಗಳಿವೆ ಅನ್ನೋದನ್ನು ಮನೆ ಯಜಮಾನನನ್ನ ಪರಿಚಯ ಮಾಡಿಕೊಳ್ಬೇಕು. ಅವನು ಯಜಮಾನನ್ನು ಪರಿಚಯ ಮಾಡಿಕೊಳ್ಬೇಕಾದ ಮೊದಲೇನೆ ನಿನಗೆ ಆಸ್ತಿ ಪಾಸ್ತಿ ಇದೆ, ನಿನಗೆ ಕೆರೆ ಕಟ್ಟಿದೆ, ದೇವಾಲಯ ಹೇಗೆ ಯಾವಾಗ ಹಾಗೆಯೇ ದೇವರನ್ನ ಕಾಣಿಸ್ಕೊಳ್ಬೇಕಾದ ಮೊದಲೇನೆ ಏನೇನೋ ತಿಳ್ಕೊಳ್ಬೇಕು ಅಂತಂದ್ರೆ ಅದು ನಮಗೆ ಅನುಭವಕ್ಕೆ ಬರದೇ ಇಲ್ಲ. ಯಾಕೆಂದ್ರೆ ದೇವರು ಅದನ್ನು ಅನುಭವ ಮಾಡಿಕೊಳ್ಳೋದು ಬಿಡೋದಿಲ್ಲ. ನಮ್ಮ ಮನಸ್ಸು ಆ ವಾಪ ದೇವರನ್ನ ಒಂದು ಮಾತ್ರದಿಂದ ಸ್ಪಷ್ಟವಾಗಿ ಅರಿತುಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡೆದಾಗ ನಾವು ಬಾಕಿ ಒಂದನ್ನು ಕೂಡ ಅದೇ ಮನಸ್ಸಿನಿಂದ ಅಷ್ಟೇ ಸ್ಪಷ್ಟವಾಗಿ ಪಡೆಯಲು ಸಮರ್ಥವಾಗ್ತೇವೆ ಅಂತ ಹೇಳಿದ ತತ್ವ ದೇವೋ ಮಾತೇನಾಗ ಹೇಳ್ತಾನೆ. ಏನು ಮಾಡಿದ್ರೆ ಭಗವಂತನ ಕೃಪೆ ಬರುತ್ತೆ? ಈಗ ಭಗವಂತ ಹೇಳ್ಕೊಡ್ತಾನೆ ಕಳೆದ ಮೇಲೆ ಮನೆ ಯಜಮಾನ ಮಾಡಿರ್ತಕ್ಕಂಥ ಭಗವಂತ ಹೇಳ್ಕೊಡ್ತಾನೆ ಕಳೆದ ಮೇಲೆ ಆ ಭಗವಂತನ ಕೃತಿ ಇದರಿಂದ ಒಂದು ಸಾಕ್ಷಾತ್ಕಾರ ಆಗುವುದಿಲ್ಲ ಅಂತ ಹೇಳಿದ ಮೇಲೆ ಆ ಭಗವಂತನ ಕೃತಿ ಹೊರಬಂದು ಹೇಗೆ ಅಂತ ಕೇಳ್ಬೋದು. ಶ್ರೀರಾಮ ಹೇಳ್ತಾರೆ, ಭಗವಂತನ ನಾಮವನ್ನು ಕೀರ್ತನೆಯನ್ನು ಸರ್ವದಾ ಮಾಡ್ತಿರ್ಬೇಕು ನೋಡಿ ಅಂತ. ಸರ್ವದಾ ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಸಂಜೆ ಒಂದು ಅರ್ಧ ಗಂಟೆ, ಆಮೇಲೆ ಒಂದು 23 ಗಂಟೆಗಳು ಮನಸ್ಸಿಗೆ ಬಂದು ಹಾಗೆ ನೋಡ್ಕೊಳ್ಳೋದು. ಅದು ಕೂಡ ನಾನೇನು ಆಗಲಿಲ್ಲ, ನನಗೇನ್ ಕೃತಿ ಮಾಡಲೇ ಪರಮಾತ್ಮ ಇದು ನಮ್ಮ ಭಾಗ್ಯ. ನಾವು ಅರ್ಧ ಗಂಟೆ ಆಧ್ಯಾತ್ಮದ ವ್ಯಕ್ತಿಗಳು ಎಲ್ಲ ನಮ್ದು ಅರ್ಥ ಪೂರ್ತಿ ಆಗುವುದಕ್ಕೆ ಇದೇ ಇಲ್ಲ. ಇಲ್ಲಿ ಶ್ರೀರಾಮ ಕೇಳ್ತಾರೆ ಸರ್ವದಾ ಮಾಡ್ತಿರ್ಬೇಕು ಅಂತ. ಕರ್ತನಾಗಿ ಮಾಡುವಾಗ ನಾವು ನಾಮಗಳನ್ನು ಚಿಂತನೆ ಮಾಡ್ತಾ ಇತ್ತು ಅಂತಂದ್ರೆ ಹೇಗಾಗುತ್ತೆ? ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಬೇಕು ಅಂತಿದೆಯೋ ಅವನದನ್ನು ಮಾಡಬೇಕು. ಬಾಕಿ ಉಳಿದವರು ನಿಮ್ಗೆ ಎಷ್ಟು ಸಾಧ್ಯ ಅಂತ ಅರ್ಥ ಮಾಡಿಯಪ್ಪ ಅಂತ ಹೇಳ್ಬೇಕಂದ್ರೆ, ಇವತ್ತು ತಾನೇ ಒಬ್ಬ ಆಕೆ ಬಂದಿತ್ತು ಹೊಸಬರು, ಶನಿವಾರ ಬರೋದಿಲ್ಲ ಬಂದೆ, ಕಷ್ಟ ಅಂತೆ, ಮನೆಗಳಲ್ಲಿ ತಾಪತ್ರೆಯ ಬಂದೆ, ಹೇಳಿದ್ರು ಸ್ವಾಮೀಜಿ ಪೂಜೆ ಮಾಡೋದಕ್ಕೆ ಮುಂದೆ ಮುಂದೆ ಕರೆದುಬಿಡ್ತಾರೆ, ಅಥವಾ ಆರ್ದವನ್ನು ಬಂದ್ಬಿಡ್ತಾನೆ, ಅಥವಾ ಫೋನ್ ಬಂದ್ಬಿಡುತ್ತೆ, ಏನ್ ಮಾಡೋದು? ಇದಕ್ಕೆಲ್ಲ ನಾನು ಉತ್ತರ ಕೊಡಬೇಕೆ? ಅದು ಒಂದು ಪ್ರಶ್ನೆ. ಆದ್ರೆ ಇದಕ್ಕೆ ಈಗಾಗಲೇ ಸಹಾನುಭೂತಿಯಿಂದ ಸಾವಿರಾರು ಜನರಿಗೆ ಉತ್ತರ ಹೇಳಿ ಆಗಿದೆ. ಈ ಉಪನ್ಯಾಸದಲ್ಲೂ ಕೂಡ ಹೇಳಿ ಆಗಿದೆ. ಆ ಕೆಲಸ ಕಾರ್ಯಗಳ ನಡುವೆಯೂ ಕೂಡ ಹೆಂಗೆ ಭಗವಂತನ ಅನುಸ್ಮರಣೆಯನ್ನು ಮಾಡ್ಕೊಂಡು ಹೋಗ್ಬೋದು ಅಂತನ್ನೋದನ್ನ ಬಗ್ಗೆವಾಗಿ ಈಗ ಉಪನ್ಯಾಸದ ಹೇಳಿಯಾಗಿದೆ, ವಚನಗಳೆಂದರೂ ಕೂಡ ಇದೆ. ಆ ಭತ್ತ ಕೊಟ್ಟುವ ಹೆಂಗಸಿನ ಉದಾಹರಣೆಯನ್ನು ಕೊಟ್ಟು ಬಗೆ ಬಗೆಯಾದ ಉದಾಹರಣೆಗಳನ್ನೆಲ್ಲ ಕೊಟ್ಟು ಹೇಳಿಯಾಗಿದೆ. ಈಗ ಮನಸ್ಸಿಗೆ ಬಂದರು ಅದು ಕೂಡ ಬೆಳಿಗ್ಗೆ ಸುಮಾರು 9:30 ಸುಮ್ಮನೆ ಕೂತಿದ್ದೆ ನಾನು, ಸುಮ್ಮನೆ ಕೂತಿದ್ದೆ ನಾನು, ಏನು ಒಂದು ಭಾವದಿಂದ ನಂಬ ಕೂತಿದ್ದೆ ಬಂದು ಕೇಳಿ ನನಗೆ ತಲೆ ಚಿಕ್ಕದು ಇದಕ್ಕೆ ಉತ್ತರ ಕೊಡ್ಬೇಕು. ಈಗ ಮತ್ತೆ ಅದು ಕೂಡ ಏನಿರಬೇಕು, ಮಾತಾಡಿ ಮಾತಾಡಿ ಮಾತಾಡಿ ಮಾತಾಡಿ ಎದೆಯೊಳಗೆ ನೋವು ಪ್ರಾರಂಭ ಕಾಣ್ತಾ ಇದೆ, ಕಂಠದಲ್ಲೂ ಕೂಡ ನೋವು ಪ್ರಾರಂಭ ಕಾಣ್ತಾ ಇದೆ. ಆಮೇಲೆ ಆ ಯಾತ್ರೆ ಹೋಗ್ಬಿಟ್ಟು ಬರೋದಂತೂ ದೊಡ್ಡ ಪ್ರಶ್ನೆ ಇಟ್ಕೊಂಡ್ಬಿಟ್ಟಿದೆ. ಯಾತ್ರೆ ಚೆನ್ನಾಗಾಯ್ತು ಸ್ವಾಮೀಜಿ, ಏನೇನು ಕಂಠ ಸ್ವಾಮೀಜಿ ಅಂತ ಮತ್ತೆ ಆಗಬೇಕು. ಈ 7 ದಿನ ನಿರಂತರವಾಗಿ ಹೇಳಿದ್ದೇನೆ, ಇನ್ನೂ ಹೊಸಬರು ಇದ್ದಾರಲ್ಲ ಅವರೆಲ್ಲ ಬರಲಿಲ್ವಲ್ಲ, ಅವ್ರಿಗೂ ಹೇಳಬೇಕು. ಕೇಳ್ತಾರ ಅವ್ರು ಕೇಳುತ್ತೆ, ಅವ್ರ ವಿಶ್ವಾಸ ದೊಡ್ಡದಲ್ಲವೇ, ಆದ್ರೆ ಅವ್ರ ಪ್ರೀತಿ ನಮ್ಮ ಪ್ರಾಣ ತಿಂತು ಅಷ್ಟೆ. ಮಧ್ಯೆ ಮಧ್ಯೆ ಈ ಪೂಜೆ ಮಧ್ಯೆ ಮಧ್ಯೆ ಬರ್ತಕ್ಕಂಥ ತೊಂದರೆಗಳಿಗೆ ಪರಿಹಾರ ಕೇಳ್ತಾ ಇದ್ದಾರೆ. ಈಗ ಆ ಪ್ರಾಥಮಿಕ ಶಾಲೆಯ ಪಾಠವನ್ನ ಮಾಡಬೇಕು ಅಂದ್ರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಹೇಳಿದೆ, ಹ್ಯಾಕ್ ಸಾಧ್ಯ? ಹಾಗನ್ಸ್ಬಿಡ್ತು ನನಗೆ. ನಾನು ಅವ್ರಿಗೆ ಹಾಗೆ ಹೇಳಿದೆ, ಎಷ್ಟೊಂದು ಪುಸ್ತಕಲ್ಲ ಬರ್ದಿದೆ ಅದನ್ನ ಯಾಕೆ ಒಪ್ಕೋಬಾರ್ದು, ಇದನ್ನೆಲ್ಲ ಹೇಳೋದ್ರೆ ನನ್ನ ತಾಳ್ಮೆ ಇದೆ ಅಂತ ತಿಳ್ಕೊಂಡಿದ್ದೀರ. ನಾವು ಮೇಲೆ ಆ ಉನ್ನತವಾದಂತಹ ಒಂದು ಮಟ್ಟದಲ್ಲಿ ಇಟ್ಕೊಂಡು ಆನಂದ ಅನುಭವದ ಸಾಧ್ಯ ಇಲ್ಲ. ಮತ್ತೆ ಮತ್ತೆ ಒಂದು ಹೇಳೋದು ಕೆಳಗಡೆ ಇಲ್ಲೇ ಇಟ್ಟಿರ್ತಾರೆ ನೋಡಿ. ಇಲ್ಲಿದೆ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಭಗವಂತನ ನಾಮಗಳ ಚಿಂತನೆಯನ್ನ ಸರ್ವದಾ ಮಾಡ್ತಿದ್ದೆ, ವಿಷಯ ಚಿಂತನೆಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ ತ್ಯಜಿಸಬೇಕು. ನೋಡಿ ಎಲ್ಲಿ ಹೇಳಿದ್ರು ಸಾಧ್ಯವಾದಷ್ಟು ಮಟ್ಟಿಗೆ ತ್ಯಜಿಸಬೇಕು ಅಂತ ಮುಂಚೆ ಹೇಳ್ತಾರೆ, ಅದನ್ನು ಗಮನಿಸ್ಬೇಕು ಹೇಗೆ ಹೇಳ್ತಾರೆ ಅಂತ. ಬಳಿಕ ಹೇಳ್ತಾರೆ, ನೀನು ಬೆಳೆ ಬೆಳೆಯೋದಕ್ಕೆ ಬಹಳ ಶ್ರಮ ವಹಿಸಿ ಗದ್ದೆಗೆ ನೀರನ್ನೇನು ತರಬಹುದು, ಆದರೆ ಹೆಬರಿಯಲ್ಲಿರುವ ಬಿಲುಗಳ ಮೂಲಕ ನೀರೆಲ್ಲ ಹೊರಗೆ ಹರಿದು ಹೋಗ್ಬಿಡ್ತದೆ ಎಂದಿಟ್ಕೋ. ಆಗ ನಾಳೆ ತೋಡಿ ತಂದ ನೀರೆಲ್ಲ ವ್ಯರ್ಥ ವೃಥಾ ಪರಿಶ್ರಮ ಪಟ್ಟಂತಾಗ್ಬಿಡುತ್ತೆ. ಇದರಿಂದ ಸಾಧನೆ ಭಜನೆ ಮಾಡ್ತಾ ಇರೋದು ಅದೇ ನಾಳೆ ತೋಡೋದು ಅಂತ ಹೇಳಿದೆ. ಸಾಧನೆ ಭಜನೆ ಮಾಡ್ತಾ ಇರೋದು ಒಂದಷ್ಟು ಬಲವಂತನ ಒಂದು ಸದ್ಭಾವ ಇರತಕ್ಕಂತಹ ಕೃಪಾ ಜಲವನ್ನ ಹೃದಯದ ತಂದ್ಕೊಳ್ಳೋದು. ಕೃಪಾ ಜಲ ಉಂಟು ಹೃದಯ ಬಲಕ್ಕೆ, ಆದ್ರೆ ನಾಲ್ಗೆ ಅಚ್ಚಿನ್ನು ಇಚ್ಚಿನ್ನು ಅಚ್ಚಿನ್ನು ಅಚ್ಚಿನ್ನು ಇಚ್ಚಿನ್ನು ಅವರದು ಮಾತಾಡಿದ್ದು ಮಾತಾಡಿದ್ ಮಾತಾಡು ಅಚ್ಚಿವಿ ಅದು ಯಾವ್ದನ್ನು ಕೇಳು ಯಾವ್ದನ್ನು ಕೇಳು ಚರ್ಮ ಅದು ಯಾವ್ದನ್ನು ಮುಟ್ಟು ಯಾವ್ದನ್ನು ಮುಟ್ಟು ಪಂಚೇಂದ್ರಿಯಗಳು ಒಂದೇ ಸಮನೆ ಪೇನಿನನ್ನು ಅನುಭವಿಸ್ತಾ ಇರುತ್ತವೆ. ಇವುಗಳೆಲ್ಲ ತೂತುಗಳು ಅಂತ ಶ್ರೀರಾಮ ಹೇಳ್ತಾರೆ. 5 ತೂತುಗಳಿವೆ ಪಂಚೇಂದ್ರಿಯಗಳೇ ಆ ತೂತುಗಳು. ಆ ತೂತುಗಳ ಮೂಲಕ ಈ ಕೃಪಾ ಅದಲ ಅಂತ ಹೋಗ್ತಾ ಇರುತ್ತೆ. ಏನು ಆಮೇಲೆ ಮತ್ತೆ ಸಾಧನೆ ವ್ಯವಸ್ಥೆ ಮಾಡು, ಮತ್ತೊಂದು ನೀರು ತಂದು ಮತ್ತೊಂದು ಖಾಲಿ ಮಾಡು. ಹೇಳ್ತಾರೆ ಚಿತ್ತ ಶುದ್ಧಿ ಆಯಿತು ಅಂದ್ರೆ ವಿಷಯ ಆಸಕ್ತಿ ಹೊರಟು ಹೋಯಿತು ಅಂದ್ರೆ ವ್ಯಾಕುಲತೆ ಉಂಟಾಗುತ್ತೆ. ಈ ಶಬ್ದವನ್ನು ನಾವು ಕೇಳಬೇಕು, ಜಾಗೃತಿ ನಮ್ಮ ಹತ್ರ ಇಲ್ವಲ್ಲ ಅಂತ ನಾವು ಪ್ರಶ್ನೆ ಹೇಳ್ತಾರೆ. ಆ ಜಾಗೃತಿ ಇಲ್ವಲ್ಲ ಅಂತ ಒಂದು ಜಾಗೃತಿ ಅಂತಲ್ಲ, ಅದು ಕೂಡ ನಮ್ಮ ಹತ್ರ ಇರ್ಲಿಲ್ವಲ್ಲ. ಅಷ್ಟು ಮಟ್ಟಿಗೆ ನಾವು ಮುಂದುವರೆದಾಗ ಈ ಮಾತನ್ನು ಕೇಳ್ಕೋಬೇಕು. ಆ ಜಾಗೃತಿ ಹೇಗೆ ಉಂಟಾಗುತ್ತೆ? ಚಿತ್ತ ಶುದ್ಧಿ ಉಂಟಾಗಬೇಕು. ಚಿತ್ತದಲ್ಲಿ ನಾನಾ ವಿಕಾರಗಳಿತ್ತು ಅಂತ ಹೇಳಿದ್ರೆ ಭಗವಂತನಿಗೆ ಸಂಬಂಧಪಟ್ಟಂತಹ ವಿಕಾರಕ್ಕೆ ಅವಕಾಶವೇ ಇಲ್ಲ. ಒಂದೇ ವೃತ್ತಿ, ಒಂದೇ ಅಲೆ, ಭಗವಂತನಿಗೆ ಸಂಬಂಧಪಟ್ಟಂತಹ ಅಲೆ, ಅದನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಬಾಕಿ ಉಳಿದವನ್ನು ಹೇಗೆ ಮಾಡಬೇಕು? ಮಾಡಬೇಕು ಮಾಡಬೇಕು, ಯಾಂತ್ರಿಕವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಇರುತ್ತೆ. ಯಾಂತ್ರಿಕವಾಗಿ ಮಾಡ್ತಾ ಮಾಡ್ತಾ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಆ ಚಿತ್ತಶುದ್ಧಿ ಉಂಟಾಗುತ್ತೆ, ವಿಷಯಾಸಕ್ತಿ ಹೊರಟೋಗುತ್ತೆ, ಆಗ ಜಾಗೃತಿ ಉಂಟಾಗುತ್ತೆ. ಆಗ ಮಾತ್ರವೇ ನಿನ್ನ ಪ್ರಾರ್ಥನೆ ಭಗವಂತನನ್ನ ಮುಟ್ಟುತ್ತೆ. ಆಗ ಮಾತ್ರವೇ ನಿನ್ನ ಪ್ರಾರ್ಥನೆ ಭಗವಂತನನ್ನ ಮುಟ್ಟುತ್ತೆ. ವ್ಯಾಕೃತಿಯಿಂದ ಮಾಡಿದಂತಹ ಪ್ರಾರ್ಥನೆ ಮಾತ್ರವೇ ಭಗವಂತನನ್ನ ಮುಟ್ಟುತ್ತೆ ಅಂತ ಮಾತನ್ನ ಇಲ್ಲಿ ನಾನು ಕೆಂಪು ಶಾಯಿಯಲ್ಲಿ ಹಾಕೊಂಡಿದ್ದೀನಿ. ಪುಸ್ತಕವನ್ನ ತಯಾರು ಮಾಡಿಕೊಂಡು ಬರಬೇಕಾದ ಉಪನ್ಯಾಸಕ್ಕೆ ಕೆಂಪು ಶಾಯಿ ಗೆರೆ ಹಾಕಿಟ್ಟಿದ್ದೀನಿ. ನಾವೆಷ್ಟೊಂದು ಪ್ರಾರ್ಥನೆ ಮಾಡ್ತೇವೆ, ಆದರೂ ಕೂಡ ಭಗವಂತನಿಗೆ ಕೇಳೋದಿಲ್ಲ. ಏನು ಕಿವುಡೆ ಅಂದ್ರೆ ನಾವು ಹ್ಯಾಕ್ ಕರಿಬೇಕು, ಕರಿಲಿಲ್ಲ ಅಂತ ಭಗವಂತನನ್ನ ಅಲ್ಲಾಡಿಸ್ಬೇಕು. ಮಗು ಗಟ್ಟಿಯಾಗಿ ಅಲ್ಲದೆ ಹೋಯ್ತು ಅಂತಂದ್ರೆ ಯಾವ ತಾಯಿ ಹಾಕೊಡ್ತಾರೆ? ಏನೋ ಅದ್ರ ಪಾಯ ಅನ್ಬಾಗಿ ಅಂತ ಬಿಟ್ಬಿಡ್ತಾರೆ. ಮನೋ ಮನೋ ಅಂತ ಹೇಳ್ತಾ ಅಳ್ತಾ ಇತ್ತು ಅಂತ ಹೇಳಿದ್ರೆ ಏನೋ ಪಾಯ ಇಟ್ಕೊಟ್ಟು ಮತ್ತೆ ತಂದೆ ಹೇಳ್ತಾರೆ ಇರ್ತಾರೆ. ಆದ್ರೆ ಬಲಿಷ್ಠವಾಗಿ ಹಠ ತೊಟ್ಟು ಅದು ಕೂತು ಅಂತ ಹೇಳಿದ್ರೆ ಯಾವ ತಾಯಿ ಸುಮ್ಮನೆ ಸಾಧ್ಯ? ಹಾಗೇನೇ ದೇವರು ಕೂಡ ಆಗ ಮಾತ್ರವೇ ನಿನ್ನ ಪ್ರಾರ್ಥನೆ ಭಗವಂತನನ್ನು ಮುಟ್ಟುತ್ತೆ. ಯಾವಾಗ? ವ್ಯಾಕೃತಿಯಿಂದ ಕರೆದಾಗ. ಟೆಲಿಗ್ರಾಫ್ ತಂತಿ ಉದಾಹರಣೆ ಕೊಡ್ತಾರೆ. ಟೆಲಿಗ್ರಾಫ್ ತಂತಿಯಲ್ಲಿ ಬೇರೆ ವಸ್ತು ಬೆರೆತುಕೊಂಡಿದ್ರೆ ಅಥವಾ ಅದು ಕಿತ್ತುಕೊಂಡಿದ್ರೆ ವಾರ್ತೆಯನ್ನು ಅದು ಹೊತ್ತುಕೊಂಡು ಹೋಗಲಾರದು. ಅಲ್ಲಿ ಟೆಲಿಗ್ರಾಫ್ ಬಂದಿತ್ತು, ಈಗ ಕೂಡ ಟೆಲಿಗ್ರಾಫ್ ಇದೆ. ಆದ್ರೆ ಹೇಗೆ ಇಲ್ಲಿಂದ ಅಲ್ಲಿ ಹೋಗಿ ತಲುಪುತ್ತೆ ಅಂತ ಯಾರಾದ್ರೂ ಯೋಚನೆ ಮಾಡಿದ್ದಾರೆ? ಆ ತಂತಿಯ ಲಕ್ಷಣ ಯಾವ ರೀತಿ ಇರಬೇಕು, ಯಾವ ರೀತಿಯಲ್ಲಿ ಇದ್ರೆ ಮಾತ್ರ ಅದು ವಾರ್ತೆಯನ್ನು ಹೊತ್ಕೊಂಡು ಹೋಗುತ್ತೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ವಾರ್ತೆ ತಲುಪೋದಿಲ್ಲ ಅಲ್ಲಿಗೆ ಅಂತಕ್ಕಂಥ ಒಂದು ರಹಸ್ಯವನ್ನ ನಾವ್ಯಾರು ತಿಳ್ಕೊಳ್ಕೊಂಡಿದ್ದೆ. ಏನಿಲ್ಲ, ಟಪ್ಪ ಮಾಡ್ತಾರೆ, ಅದು ಬಂದ್ಬಿಡುತ್ತೆ, ಅದು ಒಟ್ಟು ಸಿಕ್ಬಿಡುತ್ತೆ. ಶ್ರೀರಾಮಕೃಷ್ಣರು ಸಮಾಧಿಸ್ಥ ಪುರುಷರು ಈ ಟೆಲಿಗ್ರಾಫ್ ತಂತಿ ಯಾವ ರೀತಿಯಲ್ಲಿ ವರ್ತಮಾನವನ್ನು ಒಯ್ಯುತ್ತೆ ಅಲ್ಲಿಗೆ, ಹಾಗೆ ಒಯ್ಯುವ ಸಂದರ್ಭದಲ್ಲಿ ಆ ತಂತಿಯಲ್ಲಿ ಏನಾದರೂ ದೋಷ ಇತ್ತು ಅಂತ ಹೇಳಿದ್ರೆ ಒಯ್ಯಲಾರದು ಅಂತ ವಿಚಾರ ಕೂಡ ತಿಳ್ಕೊಂಡಿದ್ದಾರೆ. ಸಾಕ್ಷಾತ್ಕಾರ ಮಾಡಿಕೊಂಡವನು ಕೇವಲ ಭಗವಂತ ನಾಮಸ್ಮರಣೆ ಮಾಡಬಲ್ಲ, ಕೇವಲ ಅದನ್ನು ಮಾತ್ರ ತಿಳ್ಕೊಂಡಿರ್ಬಲ್ಲ, ಬಾಕಿ ಒಂದು ವಿಚಾರಗಳೆಲ್ಲ ಅವನು ಅಜ್ಞಾನಿ. ಅವನು ಹೇಳುವಾಗೇ ಇಲ್ಲ ಶ್ರೀರಾಮಕೃಷ್ಣ. ಇಲ್ಲಿ ಆ ಉದಾಹರಣೆ ಚೆನ್ನಾಗಿದೆ ನೋಡಿ. ಟೆಲಿಗ್ರಾಫ್ ತಂತಿಯಲ್ಲಿ ಬೇರೆ ವಸ್ತು ಏನಾದರೂ ಬೆರೆತುಕೊಂಡಿದ್ರೆ ಅಥವಾ ಅದು ಕಿತ್ತೋಗಿದ್ರೆ ವಾರ್ತೆಯನ್ನು ಅದು ಹೊತ್ಕೊಂಡು ಹೋಗಲಾರದು ಅಂತ. ಭಗವಂತನಿಗೂ ನಮಗೂ ಸಂಬಂಧ ಏನೋ ಇರಬೇಕಾಗಿತ್ತು, ಅದು ಕಿತ್ತೋಗಿದೆ. ಅವನು ನಮ್ಮವನೇ, ಅವನು ನಮ್ಮ ಹೃದಯಕ್ಕೂ ಅವನ ಹೃದಯಕ್ಕೂ ಅನಾದಿಯಾದಂತಹ ಗಂಟು. ಅಂದರೆ ಅದು ಕರ್ತಸ್ಯವಾಗಿದೆ ಅಜ್ಞಾನ. ಅಜ್ಞಾನ ಅಂತ ಹೇಳಿದ್ರಿಂದ ಇನ್ನೊಂದು ವಸ್ತು ಬೆರೆತು ಬಿಟ್ಟಿದೆ ಮಧ್ಯೆ. ಕೇವಲ ನಮ್ಮ ನಮ್ಮ ಇಷ್ಟ ದೇವತೆ ನಮ್ಮವನು ನಮ್ಮವನು ಅಂತ ಹೇಳಿದ ತಕ್ಷಣ ನಮ್ಮ ಭಾವನೆ ಹೇಗಾಗಬೇಕು? ನಮ್ಮ ಕಷ್ಟವನ್ನ ಅವರಿವರತ್ರ ತೋಡ್ಕೊಳ್ಳೇಬಾರದು. ಅತ್ಯಂತ ನಿಕಟವರ್ತಿಯಾದಂತಹ ಪರಮಾತ್ಮ ನಮ್ಮವರಿದ್ದಾನೆ ಅಂತ ನಮ್ಮ ಮಾತು ಗೊತ್ತಾದ ಮೇಲೆ ಎಲ್ಲ ಅವನತ್ರ ಹೋಗಬೇಕು, ಎಲ್ಲ ಅವನತ್ರ ತೋಡ್ಕೊಳ್ಬೇಕು. ಇಂಥ ಒಬ್ಬ ಮನುಷ್ಯನತ್ರ ತೋಡ್ಕೊಳ್ಬಾರ್ದೆ ನನ್ನ ನಾ ಈ ಮಾತನ್ನು ಯಾವಾಗಲೂ ಹೇಳುವ ಕ್ರಮ. ಅದೇ ಇನ್ನೊಂದು ವಿಚಾರ ಕೂಡ ಹೇಳ್ತಾ ಇರ್ತಿದ್ದಾನೆ. ಅವನ ಹತ್ರ ತೋಡ್ಕೊಳ್ಳೋದಿಕ್ಕೆ ಬೇಕಾದಂತ ಒಂದು ಅವಕಾಶ ಸಿಕ್ಕಿದಂತಾಗಿದೆ ನಮ್ಗೇನಾದ್ರು ಕಷ್ಟ ಪರಂಪರೆಗಳು ಬಂತು ಅಂತ ಹೇಳಿದ್ರೆ, ತಾಪತ್ರಯಗಳು ಬಂತು ಅಂತ ಹೇಳಿದ್ರೆ, ಸಮಸ್ಯೆಗಳು ಉತ್ಪನ್ನ ಆಯ್ತು ಅಂತ ಹೇಳಿದ್ರೆ, ಅದೊಂದು ಸದವಕಾಶ. ಏನದು? ಅವುಗಳನ್ನ ನಮ್ಮ ಭಗವಂತನ ಬಳಿಗೆ ತೆಗೆದುಕೊಂಡು ಹೋಗಿ ಹೇಳೋದಕ್ಕೆ ಹೇಗೆ ಹೋಗುವಂತ ಹೀಗೊಂದಾಯ್ತಲ್ಲ, ಇದ್ರ ಬಗ್ಗೆ ನೀನೇನು ಹೇಳ್ತೀವಿ ಅಂತ ಕೇಳೋದಕ್ಕೊಂದು ಅವಕಾಶ ನೋಡಿ. ಅದು ನಾನು ಯಾರ ಹತ್ರ ಕೇಳಿಕೊಂಡ್ಬಿಟ್ರೆ ಅವನ ಹತ್ರ ಕೇಳ್ತಕ್ಕಂಥ ಅವಕಾಶವನ್ನು ಕಳ್ಕೊಂಡಾಗಲ್ಲ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಈ ಒಂದು ಸಂಪರ್ಕ ಅಲ್ಲಿ ಹಾಗೆ ಈ ತಂತಿ ಆ ಸ್ಟೇಷನ್ ನಿಂದ ಆ ತಂತಿ ಸ್ಟೇಷನ್ ವರೆಗೆ ಇರ್ತಕ್ಕಂಥ ಆ ತಂತಿಯಲ್ಲಿ ಏನಾದರೂ ವ್ಯತ್ಯಾಸ ಆಗಿರೋದ್ರೆ ಹೇಗೆ ವರ್ತಮಾನದಲ್ಲಿ ತಲುಪೋದಿಲ್ವೋ ಹಾಗೆ ನಮಗೂ ಭಗವಂತನಿಗೂ ಏರ್ಪಟ್ಟಂತಹ ಯಾವುದೋ ಒಂದು ತಂತಿಯಲ್ಲಿ ವ್ಯತ್ಯಾಸ ಉಂಟಾಗಿದೆ. ಅದನ್ನ ವ್ಯಾಕುಲತೆಯಿಂದ ಸರಿಪಡಿಸ್ಕೊಳ್ಬೇಕು, ಅದನ್ನ ಚಿತ್ತ ಶುದ್ಧಿಯ ಮೂಲಕ ಸರಿಪಡಿಸ್ಕೊಳ್ಬೇಕು. ಆ ತಂತಿಯಲ್ಲಿರ್ತಕ್ಕಂತಹ ದೋಷವನ್ನು ಸರಿಪಡಿಸ್ಕೊಳ್ಬೇಕು. ಭಗವಂತ ನಮ್ಮವನು ನಮ್ಮವನು ನಮ್ಮವನು ನನ್ನವನು ಭಗವಂತ ನನ್ನವನು ಸರಿತಕ್ಕಂತಹ ಮಾತನ್ನು ಮತ್ತೆ ಮತ್ತೆ ಮನಸ್ಸಿಗೆ ಮನದಟ್ಟು ಮಾಡಿಕೊಟ್ಟು ಆ ಸಂಪರ್ಕವನ್ನ ಸಂಬಂಧವನ್ನ ಬಲಪಡಿಸಿಕೊಳ್ಬೇಕು. ಬಳಿಕ ಹೇಳ್ತಾರೆ, ನಾನು ವ್ಯಾಕುಲನಾಗಿ ಒಬ್ಬನೇ ಏಕಾಂಗಿಯಾಗಿ ಹೇಳ್ತಾ ಇದ್ದೆ, ಹೇ ಭಗವಂತ ಎಲ್ಲಿದೆಯೋ ಅಂತ. ಹಾಗೆ ಹೇಳ್ತಾ ಹೇಳ್ತಾ ಬಾಹ್ಯ ಜ್ಞಾನ ಶೂನ್ಯನಾಗಿ ಬಿಡ್ತಿದ್ದೆ. ನನ್ನ ಮನಸ್ಸು ಆಗ ಮಹಾವಾಯುವಿನಲ್ಲಿ ಲೀನವಾಗಿ ಬಿಡ್ತಿತ್ತು. ತಮ್ಮನ್ನು ಹೋಗಿಕೊಂಡು ಮಹಾವಾಯುವಿನಲ್ಲಿ ಲೀನವಾಗಿ ಬಿಡ್ತಿತ್ತು. ಮಹಾಕಾಶ ಅಂತ ಒಂದಿದೆ, ಹೃದಯಾಕಾಶ, ಅಲ್ಲಿ ಮಹಾವಾಯು, ಅಲ್ಲಿ ಮನಸ್ಸು ತಿಳಿದಂತ ಅದು ಲೈವ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಆ ಭಗವತಿಯೊಂದಿಗೆ ಸಂಪರ್ಕ ಉಂಟಾಗ್ತಾ ಇತ್ತು ಅಂತ ಅರ್ಥ. ಮುಂದುವರಿಸ್ತಾ ಹೇಳ್ತಾರೆ, ಯೋಗ ಯಾವುದರಿಂದ ದೊರೆಯುತ್ತೆ? ಯೋಗ ಯಾವುದರಿಂದ ದೊರೆಯುತ್ತೆ ಅಂತ ಅಂದ್ಕೊಂಡೆ, ಒಮ್ಮೆಗೆ ವಿಷಯ ಆಸಕ್ತಿಯನ್ನು ಧ್ಯಾನ ಮಾಡೋದ್ರಿಂದ. ಯಾವ ನ್ಯೂನತೆಯು ಇಲ್ಲದಂತ ಟೆಲಿಗ್ರಾಫ್ ತಂತಿಯ ಹಾಗೆ ಮನಸ್ಸು ಕಳಂಕರಹಿತವಾಗಿಯೂ ಶುದ್ಧವಾಗಿ ಇಳಿಯಬೇಕು, ಗೊತ್ತಾಯ್ತಾ ಅಂತ ಮಾಸ್ಟರ್ ಭಾಷೆಯೊಂದಿಗೆ ಅದು ಜಯಗೋಪಾಲ್ ಸೇನಿಗೆ ಅಂತ ಮಾಸ್ಟರ್ ಭಾಷೆಯಲ್ಲಿ ಬರ್ತಿದ್ದಾರೆ. ಯೋಗ ಯಾವುದರಿಂದ ದೊರೆಯುತ್ತೆ? ಯೋಗ ಯಾವುದನ್ನು ದೊರೆಯುತ್ತೆ ಅಂತಂದ್ರೆ ಯೋಗ ಹೇಗೆ ಶಿಕ್ಷಿಸುತ್ತೆ? ಒಮ್ಮೆಗೆ ವಿಷಯ ಆಸಕ್ತಿಯನ್ನು ತ್ಯಾಗ ಮಾಡುವುದರಿಂದ. ಅಲ್ಲೇನು ಹೇಳಿದ್ರು? ವಿಷಯ ಚಿಂತನೆಯನ್ನು ಸಾಧ್ಯವಾದಷ್ಟು ಮಟ್ಟಿ ತ್ಯಜಿಸಬೇಕು ಅಂತಂದ್ರು. ಏನೇನು ಹೇಳಿದ್ರು? ಒಮ್ಮೆಗೆ ವಿಷಯ ಆಸಕ್ತಿಯನ್ನ ತ್ಯಾಗ ಮಾಡುವುದರಿಂದ ವಿಷಯ ಆಸಕ್ತಿ ಬಿಟ್ಟ ಅಂತಂದ್ರೆ ಮತ್ತದು ಮನಸ್ಸುಗಳನ್ನು ಸುಳಿಲೇಬಾರದು. ಹತ್ತು ನಮ್ಮ ಮನದ ಹತ್ತಿರಕ್ಕೆ ಬರಲು ಕೂಡ ಅವಕಾಶ ಇರಬಾರದು. ಆ ರೀತಿ ಅಸಂಗ ಶಸ್ತ್ರೇಣ ದೃಢೇಣ ಚಿತ್ವ ತತ ಪದಂ ತತ್ ಪರಿಮಾರ್ಜಿತವ್ಯಂ ಅಂತ ಭಗವದ್ಗೀತಾ ವಾಕ್ಯ. ಶಸ್ತ್ರ ಶಸ್ತ್ರದಿಂದ ಕತ್ತರಿಸಿದ ಹೇಗೆ ತುಂಡಾಗಿ ಆ ಭಾಗ ಆ ಕಡೆ ಈ ಭಾಗ ಈ ಕಡೆ ಹಾಗೆ ಒಂದಕ್ಕೊಂದು ಸಂಬಂಧ ಇಳಿದಂತಾಗಿ ಬಿಡುತ್ತೋ, ಅದೇ ರೀತಿಯಲ್ಲಿ ಆ ವಿಷಯ ಚಿಂತನೆಯಿಂದ ಕೂಡಿದಂತಹ ಮನಸ್ಸಿನಲ್ಲಿ ಇರತಕ್ಕಂತಹ ವಿಷಯ ಆಸಕ್ತಿಯನ್ನ ಅಸಂಗ ಶಸ್ತ್ರದಿಂದ ಕತ್ತರಿಸಿಕೊಳ್ಬೇಕು. ಆ ಸಂಘವನ್ನು ಬಿಟ್ಟುಬಿಡಕ್ಕೆ ಅದನ್ನ ಟೂ ಹಂಗು ಟೂ ಮಾಡು ಮಕ್ಕಳನ್ನು ಟೂ ಬಿಟ್ಟೆ ಇವತ್ತು ಟೂ ನಾವು ಸೇರ್ಕೊಳ್ತೇವೆ. ನಾವು ಕೂಡ ಹಾಗೇನೆ, ನಾವು ಉಪವಾಸ ಮಾಡೋದು ಹಾಗೇನೆ. 11 ಗಂಟೆ ಊಟ ಮಾಡಿದ ಮೇಲೆ 10 ಉಪವಾಸ, ರಾತ್ರಿ 8 ಗಂಟೆವರೆಗೆ 8:30 ಗಂಟೆವರೆಗೆ ಉಪವಾಸ, ಆಮೇಲೆ ಮತ್ತೊಂದು ಸ್ವಲ್ಪ ಊಟ ಮಾಡೋದು, ಮತ್ತೆ ರಾತ್ರಿ ಬರ್ಕೊಳ್ಳೋದಕ್ಕೆ ಎಲ್ಲ ಉಪವಾಸ. ಎಂತ ಮಾತ್ರ ಹೇಳ್ತಾ ಇದ್ದೀನಿ, ಯೋಗ ಯಾವುದರಿಂದ ದೊರೆಯುತ್ತೆ? ಒಮ್ಮೆಗೆ ವಿಷಯ ಆಸಕ್ತಿಯನ್ನು ತ್ಯಾಗ ಮಾಡೋದ್ರಿಂದ ಕನಸು ಮನಸ್ಸಿನಲ್ಲೂ ಕೂಡ ಈ ವಿಷಯ ಚಿಂತನೆಯ ತಿಳಿಸ್ತಕ್ಕಂಥದ್ದು ಬರದಂತೆ ನೋಡ್ಕೊಳ್ಬೇಕು ಅಂತ. ಶ್ರೀರಾಮಕೃಷ್ಣ ಆ ಬಗೆಯ ಸಾಧನೆ ಮಾಡಿ ನೋಡಿದ್ದಾರೆ. ಯುಗಾವತಾರ ಶ್ರೀರಾಮಕೃಷ್ಣ, 4 ಸಂಪುಟಗಳಿವೆ. ಆ 4 ಸಂಪುಟಗಳನ್ನ ಭಕ್ತಿಭಾವದಿಂದ ಶ್ರದ್ಧಾಭಕ್ತಿಯಿಂದ ಓದೋದಕ್ಕೆ ಯಾರಿಗೆ ತಾಳ್ಮೆ ಇದೆ? ಯಾರು ಓದುತ್ತಾರೆ? ಎಲ್ಲರಿಗೂ ಕೂಡ ಅದು ಇದು ಕೆಲಸ ಕಾರ್ಯಗಳು. ಆ ಕೆಲಸಗಾರಲ್ಲಿ ನೀವು ಏನು ಉದ್ಧಾರ ಆದರೆ ಯಾವ್ದಾವುದೋ ಬಿಟ್ಟಿ ಕೆಲಸ, ಇನ್ನೂ ಹೊರಟಾಗಿರಬೇಕು ಅದು ಕತ್ತೆ ಕೆಲಸ ಮಾಡಿ ಮಾಡಿ ಮಾಡಿ ಮಾಡಿ ಕೊನೆಗೂ ಏನು ಸಿಕ್ತು? ಕೇವಲ ಮಾನಸಿಕ ಗಲ್ಲಿ, ಮಾನಸಿಕ ಅಶಾಂತಿ, ಮಾನಸಿಕ ಗೊಂದಲ. ಅಂತ ಆ ಕೆಲಸ ಕಾರ್ಮಿಕರನ್ನೆಲ್ಲ ಕಡಿಮೆ ಮಾಡಿಕೊಳ್ಬೇಕು, ವಿಷಯಾಸಕ್ತಿಯನ್ನೇ ಕರ್ತವ್ಯ ಆಗಬೇಕು ಅಂತ ಹೇಳಿದವರು ಶ್ರೀರಾಮಶ್ರು. ಹೀಗಿರುವಾಗ ಅನವಶ್ಯಕವಾದ ಕೆಲಸ ಕಾರ್ಯಗಳನ್ನ ಹೇಗೆ ಕತ್ತರಿಸಿಕೊಳ್ಬೇಕು, ಹಾಗೆ ಕಮ್ಮಿ ಮಾಡಿಕೊಳ್ಬೇಕು. ಆ ಯುಗಾವತಾರ ಶ್ರೀರಾಮ ನಾಲ್ಕು ಸಂಪುಟಗಳನ್ನ ಹೇಗೆ ಅಧ್ಯಯನ ಮಾಡಬೇಕು, ಹೇಗೆ ಅಧ್ಯಯನ ಮಾಡಬೇಕು ಅಂತಂದ್ರೆ ಆಧ್ಯಾತ್ಮಿಕ ಜೀವನದ ಸಕಲ ರಹಸ್ಯಗಳು ಕೂಡ ಅಲ್ಲಿ ವ್ಯಕ್ತವಾಗಿರುವುದರಿಂದ ನಾವು ಹಾಗೆ ಕಾಣಬಹುದಾಗತ್ತೆ ಮತ್ತು ಅವುಗಳನ್ನು ನಾವು ಅನುಸಂಧಾನ ಮಾಡಬಹುದಾಗತ್ತೆ. ಶ್ರೀರಾಮಕೃಷ್ಣ ಸ್ವತಃ ಯಾವ ಬಗೆಯಿಂದ ಸಾಧನೆ ಮಾಡಿದ್ರು, ಯಾವ ಒಂದು ಪ್ರಾಮಾಣಿಕ ಭಾವದಿಂದ ಸಾಧನೆ ಮಾಡಿದ್ರು, ಒಂದು ಸಾಧನ ವೈಭವವನ್ನು ನಾವೇನಾದರೂ ಕಾಣುತ್ತೆ ಅದು ಈ ಅವತಾರದಲ್ಲಿ ಮಾತ್ರ. ಬೇರೆ ಯಾವ ಅವತಾರಗಳಲ್ಲೂ ಸಾಧನೆ ಬೇಕಾಗಲಿಲ್ವೋ ಅಥವಾ ಏನೋ ಯಥೇಚ್ಛ ಮಾಡಿದ್ರೋ ಅಥವಾ ಮಾಡಿದ ಸಾಧನೆಯನ್ನ ಯಾರು ಮದುವೆ ಮಾಡಲಿಲ್ವೋ, ಆದರೆ ಈ ಅವತಾರದಲ್ಲಿ ಸಾಧನೆಯ ಮರ್ಮವನ್ನ, ಸಾಧನೆಯ ಆವಶ್ಯಕತೆಯನ್ನ, ಸಾಧನೆಯ ನಿಷ್ಠೆಯನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ. ಒಮ್ಮೆಗೆ ವಿಷಯ ಆಸಕ್ತಿಯನ್ನು ತ್ಯಾಗ ಮಾಡುವುದರಿಂದ, ಒಮ್ಮೆಗೆ ತ್ಯಾಗ ಮಾಡಿಬಿಡ್ರು ಶ್ರೀರಾಮಕೃಷ್ಣ ಎಂತಹ ಉದಾಹರಣೆ ಕೊಟ್ಟಿದ್ರು. ಒಮ್ಮೆಗೆ ತ್ಯಾಗ ಮಾಡುವುದ್ರೆ ಹೇಗೆ, ನಿಧಾನವಾಗಿ ತ್ಯಾಗ ಮಾಡುವುದ್ರೆ ಹೇಗೆ ಅಂತ, ನಿಧಾನವಾಗಿ ತ್ಯಾಗ ಮಾಡಬೇಕಾಗತ್ತೆ ಕೊನೆಗೆ. ಅದಕ್ಕೆ ತಿಳಿಸಿ ಯಾರಿಗೆ ತಾನೇ ಸಾಧ್ಯ, ಈಗ ಉಪನ್ಯಾಸಕ್ಕೆ ಬಂದವರೆಲ್ಲರೂ ಕೂಡ ಒಮ್ಮೆಗೆ ವಿಷಯ ತ್ಯಾಗ ಮಾಡಿಬಿಟ್ರೆ ಆಮೇಲೆ ಏನಾದ್ರು ಹೆಚ್ಚುಕಡಿಮೆ ಆಗುತ್ತೆ. ಯಾಕೆಂದರೆ ಮಾನಸಿಕವಾಗಿ ಸಿದ್ಧನಾಗಿರೋದಿಲ್ಲ ಅವರು, ಆದ್ರಿಂದ ಅವರು ಮೆಲ್ಲನೆ ತ್ಯಾಗ ಮಾಡಬೇಕಾಗುತ್ತೆ. ಆದರೆ ಯಾರಿಂದ ಸಾಧ್ಯ ಇದೆ ಅಂತ ಅನಿಸ್ತೋ ಅಂತವರು ಶ್ರೀರಾಮಕೃಷ್ಣರು ಈ ವಾಣಿಯನ್ನು ಕೇಳಿ ಒಮ್ಮೆಗೆ ತ್ಯಜಿಸಬೇಕು ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಒಮ್ಮೆ ಒಬ್ಬ ಆಕೆ ತನ್ನ ಗಂಡನಂತ ಹೇಳಿದ್ದಂತೆ, ಆ ಗಂಡನಿಗೆ ಇವರ ಮೇಲೆ ವಿಶೇಷವಾದಂತಹ ಪ್ರೀತಿ ಮೋಹ ಸಹಿಸಬೇಕಿದೆ, ತಪ್ಪೇನಿಲ್ಲ. ಅದೇ ಅವನ ಮೋಹವನ್ನು ಕಂಡು ಹೆಂಡತಿ ಹೇಳಿದಂತೆ, ನೋಡ್ರಿ ಆ ಪಕ್ಕದ ಮನೆಯವನಿಗೆ ನಾಲ್ಕೈದು ಜನ ಹೆಂಡತಿ, ಆದರೆ ಅವನು ಒಬ್ಬೊಬ್ಬರನ್ನೇ ಬಿಡ್ತಾ ಇದ್ದಾನೆ. ಏನು ಅವನ ವೈಭವ, ಒಬ್ಬೊಬ್ಬರನ್ನೇ ಬಿಡ್ತಾ ಇದ್ದಾನೆ, ನೀವು ಯಾವಾಗಲೂ ನನಗೆ ಅಂಟ್ಕೊಂಡಿರ್ತೀವಿ. ಅವನು ನೋಡಿ ಎಂತ ವೈರಾಗ್ಯ ಇದೆ, ಒಬ್ಬೊಬ್ಬರನ್ನೇ ಬಿಡ್ತಾ ಇದ್ದಾನೆ. ಈಗ ಸ್ಥಾನ ಕೊಟ್ಟಿದ್ದಂತೆ ಚೌಕ, ಸ್ನಾನ ಚೌಕ, ಅದನ್ನು ಮೈ ಮೇಲೆ ಹಾಕೊಂಡು ನೋಡಿ ಬಿಡೋದು ಬಿಡೋದು ಅಂದ್ರೆ ಹಾಗಲ್ಲ ಕಣೆ ಹೀಗೆ ಅಂತ ಹೊರಟೆ ಬಿಡ್ತಂತೆ. ಆಗ ಅವಳು ಬಾಯಿ ಬಾಯಿ ಪಡ್ಕೊಂಡು ಬಂತೆ, ಅಲ್ಲಿ ನಾನು ಆಗಲ್ಲ ಹೇಳಿದ್ರು, ನೀವು ಅಷ್ಟೊಂದು ಮೋಹ ಇಟ್ಕೋಬಾರ್ದು ಅಂತ ಹೇಳಿ ಹೊರಟೇನೆ, ದಯವಿಟ್ಟು ಬನ್ನಿ ಹೋಗ್ಬೇಡಿ ಅಂತ ಎಷ್ಟು ಹೇಳಿದ್ರು ಕೂಡ ಅವನು ಕೇಳೇ ಬಂದು ಹೊರಟೆ. ವೈರಾಗ್ಯನ ಈ ರೀತಿಯದು ಆಧ್ಯಾತ್ಮಿಕ ಸಾಧನೆ ಮಾಡ್ತಕ್ಕಂಥವರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತನೋನು ಈ ಬದಿಯ ತ್ಯಾಗಕ್ಕೆ ಸಿದ್ಧನಾಗಿರಬೇಕಾಗುತ್ತೆ ಅಂತ ನಮ್ಮ ಮಹತ್ವ. ಒಮ್ಮೆಗೆ ವಿಷಯ ಆಸಕ್ತಿಯನ್ನು ತ್ಯಾಗ ಮಾಡೋದ್ರಿಂದ ಯೋಗ ಸಿಗಿಸುತ್ತೆ. ಅಂದ್ರೆ ಒಮ್ಮೆಗೆ ತ್ಯಾಗ ಮಾಡಬೇಕಾದ್ರೆ ಹತ್ತಾರು ವರ್ಷಗಳ ಪೂರ್ವ ತಯಾರಿ ಬೇಕಾಗುತ್ತೆ ಅಂತ ಮಾತು ನನ್ನ. ಯಾಕಂದ್ರೆ ಉಪನ್ಯಾಸ ಕೇಳೋದು ಇದಕ್ಕಿದ್ದಂತೆ ಅವರೇನೋ ಮಾಡ್ಕೊಂಡು ಹೋಗೋದು, ಅದು ಮನಸ್ಸು ಹೆಚ್ಚು ಕಡಿಮೆ ಆಗೋದು, ಈ ಬಯಕೆಗಳು ವಾಸನೆಗಳು ಕಾಮಗಳು ಅಷ್ಟಕತ್ತಗಳಿವೆ ಅಲ್ಲ, ಅವುಗಳೆಲ್ಲ ಸಾಮಾನ್ಯವಾದ ಭೂತ ಪ್ರೀತಿಗಳೆಲ್ಲ ಜಗಳೆಲ್ಲ ಅವೆಲ್ಲ ಭಯಂಕರ, ಅವುಗಳಿಗೆಲ್ಲ ಬಲಿ ಕೊಟ್ಟು ಅವುಗಳನ್ನು ತೃಪ್ತಿಪಡಿಸಿ ಆ ಕಡೆ ಕಳಿಸಿ ಈ ಕಡೆ ಬರಬೇಕಾಗುತ್ತೆ. ಹಲವಾರು ತುಂಬಾ ಕಷ್ಟ ಇದೆ ಅದಕ್ಕೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನನ್ನ ಆ ಕಾಮಭಾವನೆಯನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನಾನು ಅದೆಷ್ಟೆಷ್ಟು ಉಪಾಯಗಳನ್ನೆಲ್ಲ ಮಾಡಿದ್ದೋ, ಅದೆಷ್ಟು ಉಪಾಯಗಳು ಮಾಡಿದೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇದ್ದಷ್ಟು ಉಪಾಯಗಳನ್ನು ಮಾಡಿದಾರೆ ಅಂತೂ ಅದನ್ನು ಹೋಗಲಾಡಿಸ್ಕೊಳ್ಬೇಕು ಅಂತ ಹೇಳತಕ್ಕಂಥ ದೃಢ ಸಂಕಲ್ಪ ಅವರಿತ್ತು. ದೃಢ ನಿಶ್ಚಯವ, ದೃಢತೆ, ದೃಢತೆ ಏನಿರತಕ್ಕಂಥ ಮನುಷ್ಯ ಈ ಜಗತ್ತನ್ನು ಏನು ಸಾಧಿಸಲು ಸಾಧ್ಯ. ಮೇನಕೊಂಬೆ ಅಂತ ಜನಗಳು ಮೇಲಿನ ಕೊಂಬೆಯಂತಹ ಜನಗಳು ಈ ಜಗತ್ತಲ್ಲಿ ಏನನ್ನು ತಾಳೆಯಂತಹ ಅರ್ಥ ಸಾಧ್ಯ? ಈ ಮಾತುಗಳನ್ನೆಲ್ಲ ಈ ಜೋರದಿಂದ ಓದ್ಕೊಳ್ಬೇಕು ನಾವು. ಯಾವ ನ್ಯೂನತೆಯು ಇಲ್ಲದ ಟೆಲಿಗ್ರಾಫ್ ಪಂಕ್ತಿ ಹಾಗೆ ಮನಸ್ಸು ಕಳಂಕರಹಿತವಾಗಿಯೂ ಶುದ್ಧವಾಗಿಯೂ ಇರಬೇಕು ಅಂತಂದ್ರು ಶ್ರೀರಾಮಕೃಷ್ಣ. ಬಳಿಕ ಮುಂದುವರೆದ ಹೇಳ್ತಾರೆ, ಮನಸ್ಸಿನಲ್ಲಿ ಯಾವ ಕಾಮನೆಯನ್ನೇ ಆಗಲಿ ವಾಸನೆಯನ್ನೇ ಆಗಲಿ ಇಟ್ಟುಕೊಂಡಿರಬಾರದು. ಕಾಮನೆ ವಾಸನೆ ಇತ್ತು ಅಂದ್ರೆ ಅದಕ್ಕೆ ಸಕಾಮ ಭಕ್ತಿ ಅಂತ ಹೆಸರು, ನಿಷ್ಕಾಮ ಭಕ್ತಿಗೆ ಅಹೇತುಕ ಭಕ್ತಿ ಅಂತ ಹೆಸರು. ನೀನು ನನ್ನನ್ನು ಪ್ರೀತಿಸು ಅಥವಾ ಬಿಡು, ಹೇ ಭಗವಂತ ನೀನು ನನ್ನನ್ನು ಪ್ರೀತಿಸು ಅಥವಾ ಬಿಡು, ನಾನು ಮಾತ್ರ ನಿನ್ನನ್ನು ಪ್ರೀತಿಸ್ತಾ ಇರ್ತೇನೆ ಅಂತ ನಮ್ಮ ಈ ಭಾಗ ಇದೆಯಲ್ಲ, ಇದಕ್ಕೆ ಅಹೇತುಕ ಭಕ್ತಿ ಅಂತ ಹೆಸರು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಕ ಮುಂದಿರ್ತಾರೆ, ಮುಖ್ಯವಾದದ್ದು ಏನು ಅಂತಂದ್ರೆ ಭಗವಂತನನ್ನು ಪ್ರೀತಿಸಬೇಕು. ಅಗಾಧ ಪ್ರೀತಿ ಉಂಟಾಯಿತು ಅಂತಂದ್ರೆ ಆತನ ದರ್ಶನ ಬರೆಯುತ್ತೆ. ಸತಿಗೆ ಪತಿಯಲ್ಲಿರುವ ಪ್ರೀತಿ, ತಾಯಿಗೆ ಮಗುವಿನಲ್ಲಿರುವ ಪ್ರೀತಿ, ವಿಷಯಾಸಕ್ತನಿಗೆ ವಿಷಯ ವಸ್ತುಗಳಿರುತ್ತಿದ್ದ ಪ್ರೀತಿ, ಈ ಮೂರು ಪ್ರೀತಿಗಳನ್ನು ಒಟ್ಟುಗೂಡಿಸಿ ಭಗವಂತನ ಕಡೆಗೆ ತಿರುಗಿಸುವುದಾದರೆ ಆಗ ಆತನ ದರ್ಶನ ದೊರೆಯುತ್ತೆ ಅಂತಂದ್ಬಿಟ್ಟು ಶ್ರೀರಾಮ್ ಎಷ್ಟೊಂದು ಮಾತ್ರ ಹೇಳಿದ್ರು. ಇಷ್ಟೊಂದು ಮಾತ್ರ ಕೇಳಿದಂತ ಮಾಸ್ಟರ್ ಮಾಷಿಯ ಅಲ್ಲ ಇದನ್ನಲ್ಲ, ಈಗ ಒಂದು ವಾಕ್ಯ ಬರೀತಾನೆ, ಜಯಗೋಪಾಲ ವಿಷಯಾಸಕ್ತ, ಅದಕ್ಕಾಗಿ ಏನೋ ಪರಮಹಂಸರು ಆತನಿಗೆ ಈ ಹಿತಕಾರಿ ಉಪದೇಶವನ್ನು ಕೊಟ್ಟದ್ದು. ಈಗಿದೆ ರಹಸ್ಯ, ಶ್ರೀರಾಮಕೃಷ್ಣ ಜಯಗೋಪಾಲ ಸೇನೆ ಇದ್ದಕ್ಕಿದ್ದಂತೆ ಈ ಒಂದು ಮಾತಿನ ಚಾಟಿಯನ್ನು ಕೊಟ್ಟಂತ ಉದ್ದೇಶ ಏನಪ್ಪ ಅಂತಂದ್ರೆ, ಆ ಜಯಗೋಪಾಲ ಸೇನೆ ವಿಷಯಾಸಕ್ತ, ಅವನು ಬ್ರಾಹ್ಮ ಸಮಾಜದ ಅನ್ಯಾಯಿ, ನಿರಾಕಾರ ಬ್ರಹ್ಮ ಅಲ್ಲ ಹೇಳ್ತಾನೆ, ಆದ್ರೆ ವಿಷಯ ಚಿಂತನೆಯನ್ನು ಬಿದ್ದಿರ್ತಾನೆ. ಇವನು ಮುಂದುವರಿಗೆ ಬರೀ ಹೇಗೆ ತಿಳಿದ ದೃಷ್ಟಿಯಿಂದ ಅಹಿತ ದೃಷ್ಟಿಯಿಂದ ಅವನಿಗೆ ಈ ಮಾತನಾಡ್ತಾ ಇದ್ದಾರೆ ನೋಡು, ಅದೇ ಯಾರು ಬಿಡದೇ ಇದ್ರೆ ನಿನಗೆ ಆಗುದಿಲ್ಲ. ಪರಮಂತರು ತಮ್ಮ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾನೆ, ಗಂಟೆ ರಾತ್ರಿ 8 ಕೊಠಡಿಯಲ್ಲಿ ಮಾಸ್ಟರ್ ರಾಖಾರ್ ಕುಳಿತಿದ್ದಾರೆ. ಮಾಸ್ಟರ್ ಇಲ್ಲಿಯೇ ವಾಸಿಸುವುದಕ್ಕೆ ಆರಂಭಿಸಿ ಇಂದಿಗೆ 21 ದಿನ ಆಗಿದೆ. ಪರಮಹಂಸರು ಮಾಸ್ಟರ್ಗೆ ಕಟ್ಟಾಜ್ಞೆ ಇದ್ದಾರೆ, ಆತ ತರ್ಕದಲ್ಲಿ ತೊಡಕೊಳ್ಳುವುದು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ದಾಖಲೆ ಹೆಚ್ಚಾಗಿ ವಾದದಲ್ಲಿ ತೊಡಗುವುದು ಒಳ್ಳೆಯದಲ್ಲ. ವಾದೋ ನಾವಲಂಬನೀಯ, ನಾರದ ಬಗ್ಗೆ ಸೂತ್ರದಲ್ಲಿ ಕೂಡ ಬರುತ್ತೆ ಆ ಮಾತು. ಯಾವುದೇ ವಿಷಯವಾಗಿ ವಾದ ಮಾಡ್ತಾ ಕೂತ್ಕೋಬಾರ್ದು. ಅದು ಕೂಡ ನನ್ನ ದೇವರು ಹೆಚ್ಚು ನಿನ್ನ ದೇವರು ಕಡಿಮೆ ಅಂತಕ್ಕಂಥ ವಿಷಯದಲ್ಲೇ ಆಗಲಿ, ಭಕ್ತಿ ಮಾರ್ಗವೇ ಹೆಚ್ಚು ಜ್ಞಾನ ಮಾರ್ಗ ಕಡಿಮೆ ಅಂತಕ್ಕಂಥ ವಿಷಯದಲ್ಲೇ ಆಗಲಿ, ವಾದ ಮಾಡ್ತಾ ಕೂತ್ಕೊಳ್ಬಾರ್ದು. ನಿಜವಾದ ಭಕ್ತನಾದವರು ಅಂತಿರತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾನೆ ನಾರದ ಮಹರ್ಷಿಗಳು. ಶ್ರೀರಾಮಕೃಷ್ಣ ರಾಖಾಲಿ ಹೇಳ್ತಾ ಇದ್ದಾರೆ, ಹೆಚ್ಚಾಗಿ ವಾದದಲ್ಲಿ ತೊಡಗುವುದು ಒಳ್ಳೆಯದಲ್ಲ. ಮೊದಲು ಭಗವಂತನ ದರ್ಶನ, ಬಳಿಕ ಜಗದ್ ವಿಚಾರ, ಮೊದಲು ಆತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿದ್ದೆ, ಆದರೆ ಬಳಿಕ ಜಗತ್ತಿನ ವಿಷಯವನ್ನೆಲ್ಲ ಚೆನ್ನಾಗಿ ಅರಿಸ್ಕೊಳ್ಬಹುದು. ಈಗ ಮಾಸ್ಟರ್ ದಾಖಲೆಗೆ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು, ಮೊದಲು ಯದು ಮಲ್ಲಿಕೆರೊಡನೆ ಸ್ನೇಹ ಬೆಳೆಸ್ಕೊಂಡು ಬಿಟ್ಟಿದೆ, ಆದ್ರೆ ಬಳಿಕ ಆತನಿಗೆ ಎಷ್ಟು ಮನೆ ತೋಟ ದೇವಾದೇವಿ ಪತ್ರ ಇದೆ ಪತ್ರಿಯವೆಲ್ಲ ವಿಚಾರಗಳು ವಿಷಯಗಳನ್ನು ಕೂಡ ಅರಿತುಕೊಂಡು ಬಿಡಬಹುದು. ಅದಕ್ಕಾಗಿಯೇ ನಾರದರ್ಶಿ ಮರ ಮರ ಅಂತ ಜಪಿಸುವಂತೆ ವಾಲ್ಮೀಕಿಗೆ ಉಪದೇಶಿಸಿದ್ದು. ಮ ಅಂದ್ರೆ ಭಗವಂತ, ರಾ ಅಂದ್ರೆ ಜಗತ್ತು, ಮತ್ತು ಭಗವಂತ ಅನಂತರ ಜಗತ್ತು. ಕೃಷ್ಣೇಶ್ವರ ಹೇಳಿದ ಮರ ಎಂಬ ಮಂತ್ರವನ್ನ ನಾರದರ್ಶಿ ವಾಲ್ಮೀಕಿಗೆ ಕೊಟ್ಟದ್ರಿಂದ ಅದು ಬಹಳ ಪವಿತ್ರವಾದ ಮಂತ್ರವೇ. ಮ ಅಂದ್ರೆ ಭಗವಂತ, ರಾ ಅಂದ್ರೆ ಜಗತ್ತು, ಮೊದಲು ಭಗವಂತ ಆಮೇಲೆ ಜಗತ್ತು. ನಾವು ಕೂಡ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಈ ತರ ಹೇಳ್ತಾ ಹೇಳ್ತಾ ನಮಗೆ ಮೊದಲು ಜಗತ್ತು ಅಥವಾ ಮೊದಲು ಭಗವಂತ ಕನ್ಫ್ಯೂಷನ್ ಆಗ್ತೀವಿ. ಏಕೆಂದ್ರೆ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಕೂಡ ಬಿಟ್ಬಿಡ್ತಾರೆ, ಆಮ ಬಿಡ್ತಲ್ಲ. ನಾವಂತೂ ರಾಮ ರಾಮ ಅಂತ ಹೇಳ್ತಿರೋದು. ಆದ್ರಿಂದ ಮೊದಲು ಜಗತ್ತು ಆಮೇಲೆ ಭಗವಂತ. ನಮ್ಮ ಮಂಡಳಿ ಇವೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಆದ್ರಿಂದ ಮೊದಲು ವಾಲ್ಮೀಕಿಯ ಹಾಗೆ ಎಲ್ಲವನ್ನೂ ತ್ಯಜಿಸಿ ನಿರ್ಜನ ಪ್ರದೇಶದಲ್ಲಿ ಗೋಪ್ಯವಾಗಿ ವ್ಯಾಕುಲ ಚಿತ್ತದಿಂದ ಅಳುತ್ತಾ ಅಳುತ್ತಾ ಭಗವಂತನನ್ನು ಕರೆಯಬೇಕು. ಮೊದಲು ಅವಶ್ಯಕವಾದದ್ದು ಭಗವಂತನ ದರ್ಶನ, ಬಳಿಕ ವಿಚಾರ, ಬಳಿಕ ಶಾಸ್ತ್ರಗಳ ಮತ್ತು ಜಗತ್ತಿನ ಸಂಬಂಧವಾದಂತಹ ಮಾತುಕತೆಗಳು. ಈಗ ಮಾಸ್ಟರ್ ಮಾಷೆ ಹೇಳ್ತಾರೆ, ಆದ್ರಿಂದ ನಾನೇನು ಹೇಳ್ತಾ ಬಂದಿರೋದು ಆದ್ರಿಂದ ನಾನು ನಿಮ್ಗೆ ಹೇಳ್ತಾ ಬಂದಿರೋದು ಇನ್ನು ವಿಚಾರದಲ್ಲಿ ತೊಡಗಬೇಡ. ಅದನ್ನ ಮತ್ತೆ ಹೇಳೋದಕ್ಕೋಸ್ಕರವೇ ನಾನು ಆ ಸರ್ವೇ ಮರಗಳ ತೋಪಿನಿಂದ ಎದ್ದು ಬಂದದ್ದು ಅಂತ ಶಿವರಾಮ. ಸರ್ವೇ ಮರಗಳ ತೋಪಿನಿಂದ ಎದ್ದು ಬಂದ್ರಂತೆ ಇವರು. ಸರ್ವೇ ಮರಗಳ ತೋಪಿಗೆ ಯಾಕೆ ಹೋಗ್ತಾ ಇರೋದು ಇವರು? ಎರಡ ಮಾಡೋದಕ್ಕೆ ಅದಕ್ಕೂ ಕೂಡ ಎತ್ತಬಿಟ್ಟು ಬಂದ್ಬಿಟ್ಟು ನೋಡು ವಾರದಲ್ಲಿ ನೋಡಬೇಡ ಅಂತ ಹೇಳ್ತಾರೆ. ಏನೇನೆಲ್ಲ ನಡೆದೋಯ್ತು ಆ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣ ಅದನ್ನ ಎಷ್ಟೊತ್ತು ಹೇಳಬೇಕು? ಯಾರ್ಯಾರನ್ನೂ ಮಾಡಿ ಅವ್ರು ನೋಡಿಸಿದ್ದು ಅದನ್ನ ಬಂದಲ್ಲ ಆ ವಿಚಾರವನ್ನು ನಾಡಿಬಿಡ್ಬೇಕು, ನಾಟು ಅಂತ ಮಾಡಿಬಿಡ್ಬೇಕು ಅಂತ ಹೇಳಿದ್ರೆ ಕಾತರತೆ ನೋಡಿ, ಕಾತರತೆ ಆ ಗುರುವಿನ ಕಾತರತೆ ಮಾತೃ ಹೃದಯ ಸದೃಶವಾದಂತಹ ಹೃದಯವುಳ್ಳಂತಹ ಗುರುವಿನ ಕಾತರತೆ ನೋಡಿ. ನನ್ನ ಶಿಷ್ಯ ಹ್ಯಾಂಗ್ ಉದ್ಧಾರ ಆದಾನು, ಎಲ್ಲೆಲ್ಲೂ ತೊಡಕಿಗಳ ಸಿಕ್ಕಿ ಹಾಕೊಳ್ತಾರಲ್ಲ ಅವನು, ಹೇಗಾದ್ರೂ ಮನೆ ಒಂದು ಸಾರ ಮಾಡಬೇಕು ಅಂತ ಇವ್ರು ಎರಡು ಕೂತವ್ರು ಕೂಡ ಎಪ್ಪತ್ತು ಮಂತ್ರ ಹೇಳಿ ಆಮೇಲೆ ಹೋಗಿ ತೊಳ್ಕೊಂಡಿರ್ಬೇಕು. ಹೆಚ್ಚಾಗಿ ವಿಚಾರದಲ್ಲಿ ತೊಡಗಿದರೆ ಕೊನೆಯಲ್ಲಿ ಹಾನಿ ಹಾನಿ ತಗುಲುತ್ತದೆ. ಕೊನೆಗೆ ನೀನು ಆ ರಾಜನನ್ನ ಹಾಗೆ ಆಗ್ಬಿಡ್ತೀಯ ನೋಡ್ಕೊ. ನಾನು ಒಬ್ಬನೇ ರಾತ್ರಿ ವೇಳೆಯಲ್ಲಿ ರಸ್ತೆಯಲ್ಲಿ ತಿರುಗ್ತಾ ಭಗವಂತನಿಗೆ ಅಳುತ್ತಾ ಅಳುತ್ತಾ ಮರೆಯುತ್ತಾ ಇದ್ದೆ. ಹೇ ತಾಯಿ, ನನ್ನ ವಿಚಾರ ಬುದ್ಧಿಗೆ ನಿನ್ನ ವಜ್ರಾಘಾತವನ್ನು ಹಾಕು ಅಂತ. ಇವರು ತಮಗೆ ಮಾಡಿಕೊಂಡಂತಹ ತಮ ಬುದ್ಧಿಗೆ ಶಿಕ್ಷೆ ಕೊಟ್ಟ ಒಂದು ವಿಧಾನವನ್ನು ಹೇಳ್ತಾ ಇದ್ದಾರೆ. ನನ್ನ ವಿಚಾರ ಬುದ್ಧಿಗೆ ನಿನ್ನ ವಜ್ರಾಘಾತ ಬೀಳಿ ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಂತೆ. ಇನ್ನು ಮುಂದೆ ವಿಚಾರದಲ್ಲಿ ತೊಡಗುವುದಿಲ್ಲ ಅಂತ ವಾಗ್ದಾನ ಮಾಡು. ಇನ್ನು ಕೈ ಮುಂದೆ ಹೇಳ್ತಾ ಇದ್ದಾರೆ ವಾಗ್ದಾನ ಬೇಕಂತವ್ರು. ಈಗ ವಾಗ್ದಾನ ಮಾಡೋದು ಏನು ಕಷ್ಟ? ಧನದಾನ ಮಾಡೋದು ಕಷ್ಟ, ಧಾನ್ಯ ದಾನ ಮಾಡೋದು ಕಷ್ಟ, ಇನ್ನು ಯಾವುದೇ ದಾನ ಮಾಡೋದು ಕಷ್ಟ, ದಾನ ಮಾಡೋದು ಕಷ್ಟ. ವಾಗ್ದಾನ ಮಾಡಿಸಿಲ್ವ ಮಾಡಿ ಅಷ್ಟೇ. ಹಾಗಲ್ಲ, ಶ್ರೀರಾಮಕೃಷ್ಣ ವಾಗ್ದಾನ ಮಾಡಬಹುದು ಅಷ್ಟೆ. ಅದಕ್ಕೆ ಕೇಳ್ತಾ ಇದ್ದಾರೆ ಮಾಸ್ಟರ್ ಮಾಷೆಯನ್ನ, ವಾಗ್ದಾನ ಕೊಡು. ಮಾಸ್ಟರ್ ಹೇಳ್ತಾನೆ ಖಂಡಿತ ಇನ್ನು ನಾನು ಇನ್ನೆಂದಿಗೂ ವಿಚಾರದಲ್ಲಿ ತೊಡಗೋದಿಲ್ಲ ಅಂತ ಹೇಳ್ತಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ ಭಕ್ತಿಯಿಂದಲೇ ಎಲ್ಲವೂ ದೊರೆತು ಬಿಡುತ್ತೆ. ಯಾರಿಗೆ ಬ್ರಹ್ಮಜ್ಞಾನ ಬೇಕೋ ಅವರು ಭಕ್ತಿ ಮತಾವಲಂಬಿಗಳಾಗಿದ್ದರೂ ಕೂಡ ಅವರಿಗೆ ಅದು ದೊರೆತು ಬಿಡುತ್ತೆ. ಈಗ ಇನ್ನೊಂದು ಮಾತನ್ನು ಅರ್ಥ ಮಾಡಿಕೊಡು. ಆ ಫಲಬ್ರಹ್ಮವನ್ನು ಅನುಭವ ತಂದುಕೊಳ್ಬೇಕಾದ್ರೆ ಶಂಕರಾಚಾರ್ಯರ ಮತವೇ ಆಗಬೇಕು, ರಾಮಾನುಜಾಚಾರ್ಯರ ಮತ ಆಗೋದಿಲ್ಲ. ಮಲ್ಲಿ ಬರೀ ಪುಳಿಯೋಗರೆ ಮಾತ್ರ, ಮಧ್ವಾಚಾರ್ಯರ ಮತವೂ ಆಗುವುದಿಲ್ಲ. ಅಲ್ಲಿ ಬರೀ ಹಯಗ್ರೀವ ಮಾತ್ರ, ಶಂಕರಾಚಾರ್ಯರ ಮತವೇ ಆಗಬೇಕು ಆ ಫಲಬ್ರಹ್ಮ ಅನುಭವ ಮಾಡಿಕೊಳ್ಬೇಕಾದ್ರೆ ಅಂತನದು ಹುಚ್ಚು ಮಾತು ಅಂತನದು ಇಲ್ಲಿ ಗೊತ್ತಾಗುತ್ತೆ. ಭಕ್ತಿಯಿಂದ ಯಾವಾಗ ಭಗವಂತನನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೇವೋ ಆ ಭಗವಂತನೇ ಹಿಂದೆ ಒಮ್ಮೆ ಅವರು ಜೀವನದಲ್ಲಿ ಬರುತ್ತೆ ಆ ಮಾತು ಹೇಳ್ತಾನೆ ಭಗವಂತ ತನ್ನ ಭಕ್ತನಿಗೆ, ನೋಡು ಪರಬ್ರಹ್ಮವನ್ನು ನೋಡು ಅಂತ ತನ್ನ ಮಾಯ ಆಗಿರ್ತಾನೆ. ಆ ಪರಬ್ರಹ್ಮ ದರ್ಶನ ಮಾಡ್ತಾನೆ ಇವನು, ಆ ಅನುಭವದಲ್ಲಿ ಮುಂದೆ ಹೋಗ್ಬಿಡ್ತಾನೆ. ಹೇಳೋದಕ್ಕೂ ಇಲ್ಲ ಕೇಳೋದಕ್ಕೂ ಇಲ್ಲ, ಅಖಂಡ ಅನುಭವ. ಅದನ್ನು ಹೇಳೋದಕ್ಕೂ ಇಲ್ಲ ಕೇಳೋದಕ್ಕೂ ಇಲ್ಲ, ಕೇವಲ ಅನುಭವ ಮಾತ್ರ. ಭಕ್ತಿಯಿಂದ ಆ ಅಖಂಡ ಸಚಿದಾನಂದನ ದರ್ಶನ ಕೂಡ ಆಗುತ್ತದೆ, ನಿಷ್ಕಲ್ಪಮಾನಿ ಕೂಡ ಆಗುತ್ತೆ ಆ ಭಗವಂತನ ಕೃಪೆಯಿಂದ ಅಂತ ಮಾತನ್ನು ಹೇಳಿದ್ದನ್ನ ನಾವು ನೆನ್ಪು ಮಾಡ್ಕೊಳ್ತೇವೆ, ನೆನ್ಪಿಟ್ಕೊಳ್ತೇವೆ ಹೋದ್ರೆ ದೊಡ್ಡ ನಷ್ಟ ಮಾಡಿದಂತಾಗುತ್ತೆ. ಮತ್ತೆ ಮತ್ತೆ ಆ ಪ್ರಶ್ನೆ ಕೇಳೋದು, ಮತ್ತೆ ಮತ್ತೆ ನಾವು ಅಜ್ಞಾನಿಗಳಂತೆ ವರ್ತಿಸುವುದು ಸರಿಯಿಲ್ಲ. ಇದೇ ಇದೆ ಭಕ್ತಿಯಿಂದ ಎಲ್ಲವೂ ಆಗುತ್ತೆ. ಬಳಿಕ ಮುಂದುವರಿಸ್ತಾರೆ, ಭಗವಂತನ ಕೃಪೆ ಒಂದು ಇತ್ತು ಅಂದ್ರೆ ಜ್ಞಾನದ ಅಭಾವ ಇರುತ್ತೆ. ಕಾಮಾನುಭವದಲ್ಲಿ ಜನ ಭಕ್ತವನ್ನು ಆಗಿದ್ದಾರೆ, ರಾಶಿ ಇನ್ನೇನು ಹೊಡಿತಾ ಬಂತು ಅನ್ನೋದ್ರೊಳಗೆ ಇನ್ನೊಬ್ಬ ರಾಶಿಯನ್ನು ತಳ್ಳಿಕೊಡ್ತಾನೆ. ಹಾಗೇನೇ ಭಗವತಿ ಜ್ಞಾನದ ದೃಷ್ಟಿಯನ್ನ ತಳ್ಳಿಕೊಟ್ಬಿಡ್ತಾರೆ, ಜ್ಞಾನದ ರಾಶಿಯನ್ನ ತಳ್ಳಿಕೊಟ್ಬಿಡ್ತಾರೆ. ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ ನಂತರ ಬರೀ ಪಂಡಿತರು ಅಂತ ನೋಡಿದ್ದಾರಲ್ಲ ಅವರೆಲ್ಲ ಕಸಕಡ್ಡಿ ಅಂತ ತೋರಿಕೊಡ್ತಾರೆ ನನಗೆ. ಒಮ್ಮೆ ಪದ್ಮವತ್ತು ನನಗೆ ಹೇಳ, ನಾನು ನಿಮ್ಮೊಡನೆ ಬೆಸ್ತರ ತನಕವೂ ಹೋಗಿ ಬರಬಲ್ಲೆ, ಆದ್ರಿಂದ ಯಾವ ರಾಜ್ಯ ಅದರಿಂದ ಯಾವ ರಾಜ್ಯ ತಾನೇ ಮುಳುಗಿ ಬಂದ್ಬಿಟ್ಟಿತ್ತು. ನಾನು ನಿಮ್ಮೊಂದಿಗೆ ಹರಿಚಂದ್ರ ಮನೆಗೂ ಹೋಗಿಯೂ ಊಟ ಮಾಡಿ ಬರಬಲ್ಲೆ. ಪಂಡಿತ ಪದ್ಮಲೋಚನ ಅಂತಂದ್ರೆ ಸಂಪ್ರದಾಯಸ್ಥ, ಸಂಪ್ರದಾಯಸ್ಥ ಬ್ರಾಹ್ಮಣ. ಶ್ರೀರಾಮಕೃಷ್ಣರ ಆ ದಿವ್ಯಾನುಭೂತಿ, ಅವರ ದಿವ್ಯ ವ್ಯಕ್ತಿತ್ವ, ದಿವ್ಯಾನುಭವ, ದಿವ್ಯ ವ್ಯಕ್ತಿತ್ವ ಎಲ್ಲಿಂದ ಪ್ರಭಾವಿತರಾದಂತಹ ಆ ಸಂಪ್ರದಾಯಸ್ಥ ಬ್ರಾಹ್ಮಣ ಪಂಡಿತ ಬ್ರಾಹ್ಮಣ ಏನ್ ಹೇಳಿದಂತೆ, ನಾನು ನಿಮ್ಮೊಂದಿಗೆ ಬೆತ್ತರ ಸಭೆಗೂ ಹೋಗಿ ಕುಳಿತಿರಬಲ್ಲೆ ಅಂತ ಒಂದು ಮಾತು. ಸಭೆಯಲ್ಲಿ ಹೋಗಿ ಕೂತ್ಕೊಳ್ಳೋದು ಏನು ಬಂತು, ಹರಿಜನರ ಮನೆಗೂ ಹೋಗಿ ಊಟ ಮಾಡ್ಕೊಂಡು ಬರಬಲ್ಲೆ ಅಂತ ಹೇಳಿದಂತೆ ನಿಮ್ ಜೊತೆ. ಶ್ರೀರಾಮಕೃಷ್ಣ ಇದನ್ನ ಉದ್ಧರಿಸಿ ಹೇಳಬೇಕಾದ್ರೆ ಅದೆಷ್ಟು ನಾವು ತಿಳ್ಕೊಡ್ಬೇಕಾಗುತ್ತೆ ಸಂಬಂಧವಾಗಿ ಅಂತಂದ್ರೆ ಅಷ್ಟಿಷ್ಟಲ್ಲ. ಬಳಿಕ ಮುಂದುವರಿಸ್ತಾರೆ, ಭಕ್ತಿಯಿಂದಲೇ ಎಲ್ಲವನ್ನು ಹೊಂದಬಹುದು, ಭಗವಂತನನ್ನು ಪ್ರೀತಿಸಿದೆ ಆದರೆ ಯಾವ ಅಭಾವವೂ ಇರದು. ಒಂದು ದಿನ ಭಗವತಿಯ ಹತ್ತಿರ ಕಾರ್ತಿಕೇಯ ಮತ್ತು ಗಣೇಶ ಇಬ್ಬರು ಕುಳಿತಿದ್ರು. ಆಕೆ ಕೊರಳಿಗೆ ಒಂದು ರತ್ನ ಖಚಿತ ಹಾರವನ್ನು ಹಾಕೊಂಡಿದ್ದು. ಭಗವತಿ ಅವರಿಗೆ ಹೇಳಿದ್ರು, ನಿಮ್ಮಿಬ್ಬರಲ್ಲಿ ಯಾರು ಮೊದಲು ಈ ಬ್ರಹ್ಮಾಂಡವನ್ನು ಸುತ್ತಿ ಬರಬಲ್ಲರೋ ಅವರಿಗೆ ಈ ಹಾರವನ್ನು ಕೊಡ್ತೇನೆ ಅಂತ. ಕಾರ್ತಿಕೇಯ ಒಡನೆಯೇ ಒಂದು ನಿಮಿಷವನ್ನು ಕಳೆಯದೆ ನವಿಲನ್ನು ಹತ್ತಿ ಹೊರಟೇ ಬಿಟ್ಟ. ಗಣೇಶ ಸಾವಕಾಶವಾಗಿ ಭಗವತಿಯ ಸುತ್ತ ಪ್ರದಕ್ಷಿಣೆ ಬಂದು ಆಕೆಗೆ ಸಾಕ್ಷಾಂತ ಪ್ರಣಾಮ ಮಾಡಿದ. ಆತನಿಗೆ ಗೊತ್ತಿತ್ತು ತಾಯಿಯ ಗರ್ಭದಲ್ಲಿ ಇಡೀ ಬ್ರಹ್ಮಾಂಡವಿದೆ ಅಂತ. ಭಗವತಿ ಪ್ರಸನ್ನರಾಗಿ ಗಣೇಶನ ಕೊರಳಿಗೆ ಆಹಾರವನ್ನು ಹಾಕಿಬಿಟ್ಟರು. ಬಹಳ ಸಮಯವಾದ ನಂತರ ಕಾರ್ತಿಕೇಯ ಬಂದು ನೋಡ್ತಾನೆ, ತಮ್ಮ ಆಗಲೇ ಕೊರಳಿಗೆ ಹಾರ ಹಾಕಿಕೊಂಡುಕೊಂಡಿದ್ದಾನೆ. ಎಂತಹ ದಿವ್ಯ ಜ್ಞಾನ ಆ ಗಣೇಶನದ್ದು. ಭಕ್ತಿ ತಾಯಿ ಜಗನ್ಮಾತೆ ಅಂತ ಭಕ್ತಿ, ಆ ಭಕ್ತಿಯಿಂದ ಅಲ್ಲೇ ಒಂದು ಪ್ರದಕ್ಷಿಣೆ ಬಂದ. ಯಾವ ಭಾವದಿಂದ ಬಂದ, ಆ ಸಕಲ ಬ್ರಹ್ಮಾಂಡವೂ ಕೂಡ ಈ ಜಗನ್ಮಾತೆಯ ಉದರದಲ್ಲೇ ಇಲ್ಲಿ ಬ್ರಹ್ಮಾಂಡೋದರಿ ಅಂಶಗಾನ ಹೆಸರು. ಅದನ್ನ ಎಷ್ಟು ಚೆನ್ನಾಗಿ ಅನುಭವಕ್ಕೆ ತಂದುಕೊಂಡು ನೋಡಿದ ಅವನು, ಇದೇ ಜ್ಞಾನ ಅಂತ ಹೇಳಿದ್ರೆ, ಅದೇ ಭಕ್ತಿ ಅಂತ ಹೇಳಿದ್ರೆ. ಎಷ್ಟು ಚೆನ್ನಾಗಿ ಆ ಉದಾಹರಣೆಯನ್ನು ತೆಗೆದುಕೊಂಡು ಅವರು ಶ್ರೀರಾಮಕೃಷ್ಣರು ಒಂದು ಸಮನ್ವಯವನ್ನ ಮಾಡಿಬಿಟ್ರು. ಬಳಿಕ ಕೇಳ್ತಾರೆ, ಬಳತಾ ಬಳತಾ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡಿ, ಭಗವಂತಿಗೆ ಪ್ರಾರ್ಥನೆ ಮಾಡಿ ತಾಯಿ, ವೇದ ವೇದಾಂತಗಳಲ್ಲಿ ಏನೇನು ಇದೆ ಅನ್ನೋದನ್ನೆಲ್ಲ ನನಗೆ ತಿಳಿಸ್ಕೊಟ್ಬಿಡು, ಪುರಾಣ ತಂತ್ರ ಇವುಗಳಲ್ಲೆಲ್ಲ ಏನೇನಿದೆ ಅಂತನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಬಿಡು ಅಂತ. ಆಕೆ ಒಂದೊಂದಾಗಿ ನನಗೆ ತಿಳಿಸ್ಕೊಟ್ಬಿಟ್ರು, ಆಕೆ ಎಲ್ಲವನ್ನೂ ನನಗೆ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಓ, ಆಕೆ ನನಗೆ ಎಷ್ಟೊಂದು ಅನುಭವಗಳನ್ನು ಮಾಡಿಕೊಟ್ಬಿಟ್ಟಿದ್ದಾಳೆ ಎಂದರೆ, ಒಂದು ದಿನ ತೋರಿಸಿದ್ರು ಎಲ್ಲೆಲ್ಲೂ ಶಿವಶಕ್ತಿಯಲ್ಲಿರುವುದನ್ನ, ಎಲ್ಲೆಲ್ಲೂ ಶಿವಶಕ್ತಿಯರ ಕ್ರೀಡೆಯೇ ನಡೆಯುತ್ತಿರುವುದನ್ನ ನೋಡಿದೆ. ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ತರುಗಳಲ್ಲಿ, ಲತೆಗಳಲ್ಲಿ ಎಲ್ಲದರಲ್ಲೂ ಕೂಡ ಶಿವಶಕ್ತಿ ಇರುವುದನ್ನು ನೋಡಿದೆ. ಗಂಡು ಹೆಣ್ಣು ಶಿವಶಕ್ತಿ ಪ್ರತಿಯೊಂದರಲ್ಲೂ ಕೂಡ ಪುರುಷ ಪ್ರಕೃತಿಯರ ಕ್ರೀಡೆಯನ್ನ ನೋಡಿದೆ. ಇನ್ನೊಂದು ದಿನ ತೋರಿಸಿದ್ದು ನರರುಂಡಗಳ ರಾಶಿಯನ್ನ ಪರ್ವತದ ಎತ್ತರದಲ್ಲಿ. ಇನ್ನು ಬೇರೆ ಬೇರೆ ಏನೂ ಇಲ್ಲ ಅಲ್ಲಿ, ನಾನು ಅದರ ಮಧ್ಯದಲ್ಲಿ ಒಬ್ಬನೇ ಕುಳಿತಿದ್ದೆ. ಇನ್ನೊಮ್ಮೆ ಆಕೆ ನನಗೆ ತೋರಿಸಿದ್ದು ಮಹಾಸಮುದ್ರವನ್ನ, ನಾನು ಉಪ್ಪಿನ ಬೊಂಬೆ ಆಗಿ ಅದನ್ನು ಅಳೆಯುವುದಕ್ಕೆ ಹೋಗ್ತಿದ್ದೆ. ಹಾಗೆಯೇ ಹೋಗಿ ಗುರುವಿನ ಕೃಪೆಯಿಂದ ಅಲ್ಲೇ ಕಲ್ಲಾಗಿ ಪರಿವರ್ತನೆ ಆಗಿಬಿಟ್ಟೆ. ಆಗ ಕಣ್ಣಿಗೆ ಬಿಟ್ಟು ಒಂದು ಹಡಗು ಒಡನೆ ಅದನ್ನು ಹರಿಸಿಬಿಟ್ಟೆ. ಗುರುವೇ ಚುಕ್ಕಾಣಿದ ಸಚಿದಾನಂದ ಗುರುವಿಗೆ, ದಿನವೂ ಪ್ರಾತಃ ಕಾಲ ನೀನು ಪ್ರಾರ್ಥನೆ ಸಲ್ಲಿಸ್ತಾ ಇದೆಯೇನೋ, ಸಚಿದಾನಂದ ಗುರುವಿಗೆ ದಿನವೂ ನೀನು ಪ್ರಾರ್ಥನೆ ಸಲ್ಲಿಸ್ತಾ ಇದೆಯೇನೋ ಅಂತ ಮಾಸ್ಟರ್ ಮಾಸ್ಟರ್ ಕೇಳ್ತಾ ಇದ್ದಾರೆ. ಮಾಸ್ಟರ್ ಹೇಳ್ತಾ ಇದ್ದಾನೆ, ಹೌದು ಸಲ್ಲಿಸ್ತಾ ಇದ್ದೇನೆ ಅಂತ. ಶ್ರೀರಾಮ್ ಹೇಳ್ತಾರೆ, ಗುರು ಚುಕ್ಕಾಣಿಗ, ಆದ್ರೆ ನೋಡ್ತೇನೆ ನಾನು ಅಂತನ್ನೋದು ಒಂದು ವಸ್ತು, ನೀನು ಅಂತನೋದು ಇನ್ನೊಂದು ವಸ್ತು, ಮತ್ತೆ ಸಮುದ್ರಕ್ಕೆ ಧುಮುಕಿ ಮೀನಾಗಿದೆ. ಬಳಿಕ ಸಚ್ಚಿದಾನಂದ ಸಾಗರದಲ್ಲಿ ಆನಂದದಿಂದ ನಾನೇ ಈಜಾಡೋದನ್ನ ನಾನೇ ನೋಡಿದೆ. ಇವೆಲ್ಲ ಅತಿ ಖುಷಿಯ ವಿಷಯಗಳು, ಅತಿ ರಹಸ್ಯದ ವಿಷಯಗಳು. ವಿಚಾರದಿಂದ ಏನ್ತಾನೇ ಗೊತ್ತಾಗಿತ್ತು. ಯಾವಾಗ ಭಗವಂತನೇ ಮಾರ್ಗದರ್ಶಕನ ಅಂತಾನೋ ಆಗ ಎಲ್ಲವೂ ದೊರೆತು ಬಿಡುತ್ತೆ. ಯಾವುದರ ಅಭಾವವೂ ಇರುತ್ತೆ ಅಂತ ಶ್ರೀರಾಮಕೃಷ್ಣ. ಯಾವಾಗ ಭಗವಂತನೇ ಮಾರ್ಗದರ್ಶನ ಆಗ್ತಾನೋ, ಮಾರ್ಗದರ್ಶಕನಾಗಿತ್ತಾನೋ ಆಗ ಎಲ್ಲವೂ ದೊರೆತು ಬಿಡುತ್ತೇವೆ. ಮೊದಲು ನಾವು ಅಲ್ಲಿ ಇಲ್ಲಿ ಆ ಈ ಗುರುಗಳ ಈ ಸಜ್ಜನರ ಮಾರ್ಗದರ್ಶನವನ್ನು ಪಡಿತೇವೆ. ಆದರೆ ನಮ್ಮ ಮಾರ್ಗದರ್ಶನ ಅದು ಬಹಳ ಸೀಮಿತವಾದ ಸಾಧನೆ ನೋಡಬೇಕು. ಒಳಗಡೆಯಿಂದ ಭಗವಂತನ ಮಾರ್ಗದರ್ಶನವನ್ನೇ ನೇರವಾಗಿ ಪಡೆಯಬೇಕು. ಅದಕ್ಕೆ ಒಳಗಡೆ ಬಿಟ್ಟು ಶಿವನೇ ಬಲ್ಲ ಅಂತ ಇತ್ತು. ಒಳಗಡೆ ಏನೇನು ಕೆಲಸಗಳೆಲ್ಲ ನಡೀತೋ, ಏನೇನು ಸಾಧುಗಳೆಲ್ಲ ನಡೀತೋ, ಏನೇನು ಅದ್ಭುತಗಳೆಲ್ಲ ನಡೀತೋ, ಅಥವಾ ಏನೇನು ಅಜ್ಞಾನಗಳೆಲ್ಲ ಇರ್ತೋ ಅಲ್ಲ, ಆ ಒಳಗಡೆ ಇರತಕ್ಕಂಥ ಸ್ವಜ್ಞಾನಿಯಾದಂತಹ ಪರಮಾತ್ಮೆ ಮಾತ್ರ ಗೊತ್ತಲ್ವಾ. ಅದಕ್ಕೋಸ್ಕರ ಅವನ ಮಾರ್ಗದರ್ಶನವನ್ನು ಪಡೆಯುವುದಕ್ಕಾಗಿ ಕಂಕಣ ಬದ್ಧರಾಗಿರುತ್ತೆ ನಾವು. ಹೇ ಭಗವಂತ, ನಿನ್ನ ಮಾರ್ಗದರ್ಶನ ಸಿಗದೆ ನಾನು ಇನ್ನು ಬಿಡೋದೇ ಇಲ್ಲ, ಅವರಿವರ ಮಾರ್ಗದರ್ಶನ ನನಗೆ ಬೇಕಿಲ್ಲ ಅಂತ ಸ್ಥಿತಿ ಬರಬೇಕು ಮನುಷ್ಯ ಸಾಧನೆಯಲ್ಲಿ. ಅವರಿವರ ಮಾರ್ಗದರ್ಶನ ನನಗೆ ತೃಪ್ತಿ ಕಾಣದು, ನನಗೆ ನಿನ್ನ ಮಾರ್ಗದರ್ಶನವೇ ಬೇಕು. ನೀನೊಬ್ಬನೇ ಏನಿದ್ರು ಕೂಡ ಸ್ಪಷ್ಟವಾದ ರೀತಿಯಲ್ಲಿ ಹೇಳ್ಕೊಳ್ಬಲ್ಲವನು ಅಂತ ಆ ರೀತಿಯ ಪ್ರಾರ್ಥನೆ ಮೂಲಕ ಅವನ ಮಾರ್ಗದರ್ಶಕನ ಮಾರ್ಗದರ್ಶನ ಆಗುವ ಅರುತ್ತೋ ಆಗ ಎಲ್ಲ ದೊರೆದು ಬಿಡುತ್ತೆ ಅಂತ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಇದೊಂದು ಬಹಳ ದೊಡ್ಡ ವಿಚಾರ. ಶ್ರೀರಾಮಕೃಷ್ಣಿಗೆ ಏನೇನು ಅನುಭವಗಳಾಯ್ತೋ ಅದೆಲ್ಲ ನಮ್ಗೇನಾಗುತ್ತೆ ಇದನ್ನು ಕಟ್ಕೊಂಡು ಅವ್ರ ಅನುಭವ ಅವರಿಗೆ. ಆದ್ರೆ ಈ ಮಾತು ನಮಗೆ ಮುಖ್ಯ. ಯಾವ ಮಾತು ನಮಗೆ ಮುಖ್ಯ? ಭಗವಂತನೇ ನಮ್ಗೆ ಮಾರ್ಗದರ್ಶನ ಆಗಬೇಕು ಅಂತಕ್ಕಂಥ ತತ್ವ ನಾವು ತಿಳ್ಕೊಳ್ಬೇಕು. ಇದು ನಮಗೆ ಬಹಳ ಮುಖ್ಯ. ಅವ್ರಿಗೆ ಎಷ್ಟು ಅನುಭವ ಆದಂತ ನಮಗೇನ್ ಪ್ರಯೋಜನ? ಹೌದಾ ಹೌದಾ ಅಂತ ಅನುಭವ ಕನಿಷ್ಠ ಪಕ್ಷ. ಆದ್ರೆ ಭಗವಂತನ ಮಾರ್ಗದರ್ಶನವನ್ನು ನಾವು ಪಡೆದುಕೊಳ್ಬಹುದು. ನಮ್ಮ ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ಭಗವಂತನ ಮಾರ್ಗದರ್ಶನ ನಾವು ಪಡ್ಕೊಳ್ಬಹುದು, ಪಡ್ಕೊಳ್ಬೇಕಾಗಿದೆ. ಆ ಮಾರ್ಗದರ್ಶನದಿಂದ ಮಾತ್ರವೇ ಎಲ್ಲವನ್ನೂ ನಾವು ಪಡ್ಕೊಳ್ಬಹುದು. ಬಾಕಿ ಉಳಿದ ಯಾವ ಜ್ಞಾನದ ಅಭಾವವೂ ಇರದೂ ಅಂತಿರತಕ್ಕಂಥ ಸತ್ಯಾಂಶವನ್ನು ತಿಳಿದುಕೊಳ್ಳೋಣ ಅಂಥೇಳಿ ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿತೇನೆ. ಮುಂದಿನ ದಿನ ಶ್ರೀರಾಮಕೃಷ್ಣ ಕೃಪೆಯಿಂದ ನಾಳೆ ಭಾನುವಾರ ಸಂಜೆ 5 ಗಂಟೆಗೆ ನೋಡೋಣ.